ನಿರವಯವ ಅಥವಾ ಜೈವಿಕ ಗೊಬ್ಬರಗಳ ಮುಖಾಂತರ ಪೂರೈಸ್ತೀವಿ. ಈ ರೀತಿ ಒಂದು ಅಥವಾ ಹೆಚ್ಚು ಪೋಷಕಾಂಶಗಳನ್ನು ಬೆಳೆಗೆ ಪೂರೈಸಬಲ್ಲ ವಸ್ತುವಿಗೆ ನಾವು ಗೊಬ್ಬರ ಅಂತ ಹೇಳ್ಕೊಂಡು ಹೇಳ್ತೀವಿ. ನಾವು ಇವತ್ತು ಸಾವಯವ ಗೊಬ್ಬರದ ಬಗ್ಗೆ ತಿಳ್ಕೊಳ್ಳೋಣ. ಸಾವಯವ ಗೊಬ್ಬರಗಳನ್ನು ನಾವು ಮಣ್ಣಿಗೆ ಪೂರೈಸಿದಾಗ ಮಣ್ಣಿನಲ್ಲಿ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳಲ್ಲಿ ಅಪೇಕ್ಷಿತ ಬದಲಾವಣೆಗಳಾಗಿ ಸಸ್ಯದ ಬೆಳವಣಿಗೆಗೆ ಸೂಕ್ತ ವಾತಾವರಣ ನಿರ್ಮಾಣವಾಗಬೇಕು. ಈ ಸಾವಯವ ಗೊಬ್ಬರನ ನಾವು ಮೂಲ ರೂಪದಲ್ಲೇ ಅಥವಾ ಪರಿವರ್ತ ರೂಪದಲ್ಲೇ ಮಣ್ಣಿಗೆ ಹಾಕಬಹುದು. ಅಂದರೆ ಮೂಲ ರೂಪ ಅಂದರೆ FIM ಫಾರ್ಮಿಯಾರ್ಡ್ ಮಣ್ಣು ಅಥವಾ ಕೊಟ್ಟೆ ಗೊಬ್ಬರ ಅಂತ ಹೇಳ್ತೀವಿ. ಪರಿವರ್ತಿತ ರೂಪ ಅಂದರೆ ಕಾಂಪೋಸ್ಟ್ ಅಂತ ಹೇಳ್ತೀವಿ. ಸೊ ಈ ಸಾವಯವ ಗೊಬ್ಬರವನ್ನು ಅಂದರೆ FIM ಫಾರ್ಮಿಯಾರ್ಡ್ ಮೇಡ್ ಅಥವಾ ಮೆನ್ಯೂರ್ ಅಥವಾ ಕೊಟ್ಟೆ ಗೊಬ್ಬರವನ್ನು ತಯಾರಿಸಬೇಕಾದ್ರೆ ಕೆಲವು ವೈಜ್ಞಾನಿಕವಾದ ವಿಧಾನ ಇದೆ, ಅದನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಅದು ಒಂದು ತಯಾರಿಸುವ ಗುಂಡಿ ಯಾವ ಥರ ಇರಬೇಕಂದ್ರೆ ಸುಮಾರು 2 ಮೀಟರ್ ಅಗಲ ಇರಬೇಕು, 1 ಮೀಟರ್ ಆಳ ಇರಬೇಕು, ಮತ್ತು ಅನುಕೂಲ ಮತ್ತು ಅವಶ್ಯಕತೆ ತಕ್ಕಂತೆ ಅದು ಉದ್ದ ನಾವು ನಿರ್ಧಾರ ಮಾಡಬಹುದು. ಮತ್ತು ಈ ಪ್ರದೇಶ ಸ್ವಲ್ಪ ಎತ್ತರದಲ್ಲಿರಬೇಕು, ಅಂದರೆ ತಗ್ಗಿನ ಪ್ರದೇಶದಲ್ಲಿರಬಾರ್ದು, ಆ ಜಾಗಕ್ಕೆ ಯಾವುದೇ ರೀತಿ ನೀರು ನುಗ್ಗಬಾರ್ದು, ಚಾವಣಿ ಮತ್ತು ಮುಚ್ಚಿಗೆ ಮಾಡಿದರೆ ಬಹಳಷ್ಟು ಅನುಕೂಲ. ಮುಖ್ಯವಾಗಿ ಈ ಸಾವಯವ ಗೊಬ್ಬರ ಉತ್ಪಾದನೆ ಮಾಡೋಕ್ಕೆ ನಿಮಗೆ 4 ವಸ್ತುಗಳ ಅವಶ್ಯಕತೆ ಇರ್ತದೆ. ಮೊದಲನೇದು ಗೋಮಯ ಅಂದರೆ ಸಗಣಿ, ಎರಡನೇದು ಗಂಜಲ ಅಂದರೆ ಗೋಮೂತ್ರ, ಇನ್ನೊಂದು ಸಾವಯವ ವಸ್ತುಗಳು, ಕೊಟ್ಟಿಗೆಯಲ್ಲಿ ಏನು ಕೃಷಿ ತ್ಯಾಜ್ಯಗಳು ಏನು ಬರ್ತದೆ ಬಿದ್ದಿರೋದು ಆ ಸಾವಯವ ವಸ್ತುಗಳು, ಹುಲ್ಲು ಕಸ ಕಡ್ಡಿ ಇರ್ಬೋದು, ದರಗೆಲೆ ಇರ್ಬೋದು ಅದು. ಇನ್ನು ಆಮ್ಲಕ್ಷಾರ ನಿರ್ದೇಶಕವಾಗಿ ಬೂದಿ ಅಥವಾ ಸುಣ್ಣಗಳನ್ನು ಸಹ ನಾವು ಬಳಸಬಹುದು ಸಾವಯವ ಗೊಬ್ಬರದ ಉತ್ಪಾದನೆಯಲ್ಲಿ. ಈಗ ಗೊಬ್ಬರ ಗುಂಡಿ ನಾವು ಯಾವ ಥರ ತುಂಬಬೇಕಂದ್ರೆ ಗುಂಡಿಗಳನ್ನು ಅಳತೆ ನಾನು ಮೊದಲು ಹೇಳಿದೆ. ಆ ಇಡೀ ಗುಂಡಿ ತುಂಬಲು ನಿಮಗೆ ಹಲವು ತಿಂಗಳುಗಳ ಸಮಯ ಬೇಕಾಗಿರುವುದರಿಂದ ಉದ್ದದಲ್ಲಿ ಸುಮಾರು 1-2 ಮೀಟರ್ನಷ್ಟು ಭಾಗವನ್ನು ಆರಿಸ್ಕೊಂಡ್ಬಿಟ್ಟು ನಾವು ಗುಂಡಿಗೆ ಅಡ್ಡಲಾಗಿ ಒಂದು ತಾತ್ಕಾಲಿಕ ತಡೆಯನ್ನು ನಿರ್ಮಿಸಬೇಕಾಗ್ತದೆ. ಆ ಥರ ಒಂದು ತಡೆ ನಿರ್ಮಿಸ್ಕೊಂಡ್ಬಿಟ್ಟು ನಾವು ಗುಂಡಿ ತುಂಬ್ತಾ ಹೋಗ್ಬೋದು. ಫಸ್ಟು ಸಾವಯವ ವಸ್ತುಗಳನ್ನು ಹಾಕ್ಬಿಟ್ಟು ಅದಕ್ಕೆ ಹಾಸಿದ ಹುಲ್ಲು ಕಸ ಕಡ್ಡಿಗಳನ್ನು ಹಾಕ್ಬಿಟ್ಟು ಹರಡಬೇಕು. ಅದರ ಮೇಲೆ ನಾವು ಸಗಣಿಯನ್ನು ಹರಡಬೇಕು. ಸುಮಾರು ಅದು 1 ಅಡಿ ಎತ್ತರಕ್ಕೆ ಏರಿದ ಮೇಲೆ ಅದರ ಮೇಲೆ 1 ಇಂಚ್ ದಪ್ಪ ಮಣ್ಣನ್ನು ಹರಡಬೇಕಾಗತ್ತೆ. ಆ ಮಣ್ಣಿನ ಮೇಲೆ ನಾವು ಗಂಜಲಗಳನ್ನು ಸಿಂಪಡಿಸಬೇಕು. ಈ ಸಾವಯವ ವಸ್ತುಗಳು ಕಳೆಯುವಾಗ ಸಾವಯವ ಆಮ್ಲಗಳ ನಿರ್ಮಾಣದಿಂದ ಆಗುವ ತೊಂದರೆ ಕುಗ್ಗಿಸಲು ಬೂದಿ ಅಥವಾ ಸುಣ್ಣಗಳನ್ನು ಈ ಮಣ್ಣಿನ ಮೇಲೆ ನಾವು ಎರಚಿ ಹಾಕಿಡ್ಬೋದು. ನೆಲದಿಂದ ಸುಮಾರು 1/2 ಮೀಟರ್ನಷ್ಟು ಎತ್ತರದವರೆಗೆ ನಾವು ಈ ಥರ ಗುಂಡಿ ತುಂಬ್ತಾ ಹೋಗ್ಬೋದು. ಈ ರೀತಿ ನಾವು ತುಂಬಿರೋದು ಮೇಲ್ಗಡೆ ಒಂದು ರೀತಿ ಗೋಲಾಕಾರವಾಗಿ ಮಾಡಿಬಿಟ್ಟು ಮಣ್ಣು ಮತ್ತು ಸಗಣಿ ಮಿಶ್ರಣದಿಂದ ಅದನ್ನು ಬಳದ್ಬಿಟ್ಟು ಆಮೇಲೆ ಯಾವುದಾದ್ರು ತೆಂಗಿನ ಹೆಡ್ಲು, ಅಡಿಕೆ ಸೋಗೆ ಇದರಿಂದ ಅದನ್ನು ಮುಚ್ಚಿಟ್ಬಿಟ್ಬಿಟ್ರೆ ಆಮೇಲೆ ಮುಂದಿನ ಜಾಗಕ್ಕೆ ಹೋಗ್ಬೋದು. ಒಂದು ಗುಂಡಿ ತುಂಬಲು ಸುಮಾರು 3 ತಿಂಗಳು ಅವಶ್ಯಕತೆ ಇರ್ತದೆ. 3 ತಿಂಗಳು ಆದಮೇಲೆ ಈ ಸಾವಯವ ಗೊಬ್ಬರನ ನಾವು ಉಪಯೋಗಿಸೋಕ್ಕೆ ಸಿದ್ಧವಾಗುತ್ತದೆ. ಇದು ಸಾವಯವ ಗೊಬ್ಬರದ ಒಂದು ಉತ್ಪಾದನೆ ಮಾಡುವಂಥ ವಿಧಾನ. ಈ ವಿಷಯ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ಮೊಬೈಲ್ ಸಂಖ್ಯೆಯಾದಂತಹ 9606759898ಕ್ಕೆ ಸಂಪರ್ಕಿಸಲು ಧನ್ಯವಾದ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಏನೇ, ನಾನು ನಮ್ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರು ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತಾ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8 7 0 0 0 0 0 1 0 1 4 2 4 2 ಇರು, ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8 7 0 0 0 1 4 2 4 2 ಅಷ್ಟೇ ಸುಲಭ. ಇದೀಗ ಯುವ ಜನಾಂಗಕ್ಕೆ ಉದ್ಯಮಶೀಲತೆ ಬಳಸುವ ಅವಕಾಶಗಳು ಕುರಿತು ಹಿರಿಯೂರು ತಾಲೂಕು ಬಬ್ಬರು ಫಾರಂನಲ್ಲಿ ಇರುವ ಜೀವಸುಧಾ ಗ್ರೀನ್ಟೆಕ್ ಸಂಸ್ಥೆಯ ನಿರ್ದೇಶಕರಾದ ರಾಜೇಂದ್ರ ಜಿ ಮಾವಿನ ಕುರ್ವೆ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ರೈತ ಬಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರಿನ ಕೃಷಿ ಉದ್ಯಮಿ ರಾಜೇಂದ್ರ ಜಿ ಮಾವಿನ ಕುರುವೆ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಯುವ ಜನಾಂಗಕ್ಕೆ ಕೃಷಿಯಲ್ಲಿ ಉದ್ಯಮಶೀಲತೆ ಬೆಳೆಸುವ ಅವಕಾಶಗಳ ಬಗ್ಗೆ ನಮ್ಮ ಯುವಕರಿಗೆ ಮಾಹಿತಿಯನ್ನು ಮಾಡಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಆಗಿದ್ರೆ ರಾಜೇಂದ್ರ ಸರ್, ಈಗ ಮೊದಲಿಗೆ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ನನ್ನ ಬಗ್ಗೆ ಹೇಳಬೇಕು ಅಂದ್ರೆ, ನಾನು ಮೊದಲು MSc ಜೀವ ವಿಜ್ಞಾನ ಮಾಡಿರೋದು. MSc ಜೀವ ವಿಜ್ಞಾನ ಅಂದ್ರೆ ನಾವು ಅದರಲ್ಲಿ ಪ್ರಾಣಿಗಳು ಹಾಗೂ ಗಿಡಗಳ ಬಗ್ಗೆ ಪೂರ್ತಿ ವಿಜ್ಞಾನದ ವೈಜ್ಞಾನಿಕವಾಗಿ ಕಲಿತೀವಿ. ಅದಾದ್ಮೇಲೆ ನಾನು PG ಡಿಪ್ಲೊಮಾ ಇನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಲಾ ಅಂತ ಮಾಡಿದೆ. ಅದರಲ್ಲಿ ಪೇಟೆಂಟ್ಸು, ಕಾಪಿರೈಟು, ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡೆ. ಇದ್ರ ಮಧ್ಯದಲ್ಲಿ ನಂದು MSc ಮುಗಿದ ತಕ್ಷಣ ನಾನು 5 ವರ್ಷ ರಿಸರ್ಚ್ ಪ್ರಾಜೆಕ್ಟ್ ಮಾಡಿದೆ. ಈ ಗೊಣ್ಣೆ ಹುಳ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾಗಿತ್ತು. ಅದು ರಿಸರ್ಚ್ ಮಾಡಬೇಕಾದ್ರೆ ನಾನು ಮಹಾರಾಷ್ಟ್ರದಲ್ಲಿ ರತ್ನಗಿರಿಯಿಂದ ಹಿಡಿದು ತಮಿಳುನಾಡಿನಲ್ಲಿ ಕಲ್ಕಾಡ್ ಮುಂದ್ರಿಂತುರಾಯ್ವರೆಗೆ ಎಲ್ಲ ವೆಸ್ಟರ್ನ್ ಘಾಟ್ಸಿಂದು ಪಶ್ಚಿಮ ಘಟ್ಟದ ಯಾವುದೇ ಗುಡ್ಡ ಇದರಲ್ಲಿ ಆ ಗುಡ್ಡದೊಳಗಡೆ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದು ಐಡೆಂಟಿಫೈ ಮಾಡಿದ್ವಿ. ಎಷ್ಟು ಪ್ರಭೇದಗಳಿದ್ದಾವೆ, ಎಷ್ಟು ವಿಧಗಳಾದ ಇದು ಇದೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಿದ್ವಿ. ಅದಾದಮೇಲೆ ನಾನು ಕಾರ್ಪೊರೇಟಿಗೆ ಸೇರಿದೆ. ಕಾರ್ಪೊರೇಟ್ನಲ್ಲಿ ನಾನು ಎಕ್ಸೆಂಚೂರ್, ಅದು ಒಂದು ವಿಶ್ವದಲ್ಲಿ number 2 ಕಂಪ್ನಿ ಅದು ಔಟ್ಸೋರ್ಸಿಂಗ್ನಲ್ಲಿ, ಅದರಲ್ಲಿ ಕೆಲಸ ಮಾಡಿದೆ. ಅದರಲ್ಲಿ ಒಂದು 5 ವರ್ಷ ಕೆಲಸ ಮಾಡಿ ಅಲ್ಲಿಂದ ಮತ್ತೆ ನಾನು ಕಾಗ್ನಿಸೆಂಟ್ ಅನ್ನೋ ಕಂಪ್ನಿಯನ್ನು ಸೇರಿದೆ. ಇದು ಭಾರತದಲ್ಲಿ 3ನೇ ಅತಿ ದೊಡ್ಡ ಕಂಪ್ನಿ ಸಾಫ್ಟ್ವೇರ್ನಲ್ಲಿ. ಆ ಕಂಪ್ನಿಗೆ ಕೆಲಸ ಮಾಡ್ತಿದ್ವಿ. ಅದರಲ್ಲೂ ಅದೇ ನಮ್ಮದು ಇದು ಆಗಿತ್ತು ಕೆಲಸ. ಎಲ್ಲ ಪರೀಕ್ಷೆಗಳು ನಡೆದ್ಮೇಲೆ ಅದರಲ್ಲಿ ಬರೋ ಡೇಟಾನೆಲ್ಲ ಕಲೆಕ್ಟ್ ಮಾಡಿ ಎಲ್ಲರಿಗೂ ತಿಳಿಸೋದು. ಅದಾದಮೇಲೆ 5 ವರ್ಷ ಪ್ಯಾರಿಸ್ನಲ್ಲಿದ್ದೆ ಸನೋಫಿ ಕಂಪ್ನಿನಲ್ಲಿ. ಆಮೇಲೆ ವಾಪಸ್ ಬಂದೆ, ಮದುವೆ ಆಯಿತು. ಆಮೇಲೆ ಮತ್ತೆ ಪ್ಯಾರಿಸಿಗೆ ಹೋಗಬೇಕು ಅಂದರೆ ಅಷ್ಟರಲ್ಲಿ ಕೋವಿಡ್ ಶುರು ಆಯಿತು. ಕೋವಿಡ್ ಶುರು ಆಗಿದ್ದರಿಂದ ಅಲ್ಲಿ ಹೋದರೆ ಭಾಳ ತೊಂದರೆ ಆಗುತ್ತೆ, ಯಾಕಂದರೆ ಡಾಕ್ಟ್ರುಗಳಿಗೆಲ್ಲ ನಮ್ಮದು ಭಾಷೆ ಬರಲ್ಲ. ಹಾಗಾಗಿ ನಾನು ಮತ್ತೆ ಭಾರತದಲ್ಲೇ ಇದ್ದು ಏನಾದ್ರು ಒಂದು ಮಾಡಬೇಕು ಅಂತ ಅನಿಸ್ತು. ಅದಕ್ಕೆ ಸರಿಯಾಗಿ ನನ್ನ ಮನೆಯವರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ನಾನು ಇಲ್ಲೇ ಕೃಷಿ ಉದ್ಯಮದಲ್ಲೇ ಏನಾದ್ರು ಸ್ಟಾರ್ಟ್ ಮಾಡಬೇಕು ಅಂಥೇಳಿ ಒಂದು ಸ್ಟಾರ್ಟಪ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಇದು ಇಲ್ಲಿ ತನಕ ನಂದು ನಡೆದು ಬಂದಿರೋ ದಾರಿ ಇದು. ಜೀವಸುಧ ಗ್ರೀನ್ ಟೆಕ್ ಅನ್ನೋದು ನಂದು ಒಂದು ಕಂಪ್ನಿ, ಅದನ್ನು ಪ್ರೈವೇಟ್ ಲಿಮಿಟೆಡ್ ಆಗಿ ರಿಜಿಸ್ಟರ್ ಮಾಡಿಸಿದ್ದೀವಿ. ಅದರದ್ದು ಫೌಂಡರ್ ಡೈರೆಕ್ಟರ್ ನಾನು. ಸರ್, ನೀವು ವಿದೇಶದಲ್ಲೆಲ್ಲ ಇದ್ದಂಥವ್ರು ಮತ್ತೆ ನಮ್ಮ ಮರಳಿ ನಮ್ಮ ದೇಶಕ್ಕೆ ಬಂದ್ರಿ, ಈ ಉದ್ಯಮನ ಯಾಕೆ ಶುರು ಮಾಡಿದ್ರಿ, ಇದರಿಂದ ಏನೆಲ್ಲ ಅನುಕೂಲಗಳಿದೆ ಅಂತ? ನಾನು ಅಲ್ಲೆಲ್ಲ ಕೆಲಸ ಮಾಡಿ ಬಂದ್ಮೇಲೆ ಇಲ್ಲೇ ಇದ್ದು ಕೃಷಿಕರಿಗೆ ಏನಾದ್ರು ಒಂದು ಮಾಡಬೇಕು, ಅನ್ನದ ತೋಸುಕಿನೋಭವ ಅಂತ ಹೇಳ್ತಾರೆ. ಹಾಗಾಗಿ ಅನ್ನದಾತ ನಮ್ಮ ದೇವರಿದ್ದಂಗೆ, ಅವ್ರ ಸಲುವಾಗಿ ಏನಾದ್ರು ಮಾಡಬೇಕು ಅಂತ ಅನಿಸ್ತು. ಅದೇ ಟೈಮ್ನಲ್ಲಿ ನನಗೆ ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ಲ್ಯಾಬ್ರೇಟ್ರಿ ಇತ್ತು. ಆ ಲ್ಯಾಬ್ರೇಟ್ರಿನಲ್ಲಿ ನಂದು ಬ್ಯಾಕ್ಗ್ರೌಂಡು ಜೀವವಿಜ್ಞಾನ ಆಗಿರೋದ್ರಿಂದ ಅದನ್ನು ಲ್ಯಾಬ್ರೇಟ್ರಿ ಯುಟಿಲೈಸ್ ಮಾಡ್ಕೊಳೋಣ ಅಂತ ಟ್ರೈ ಮಾಡಿದ್ವಿ. ಆವಾಗ ನಮಗೆ ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಭಾಳ ಹೆಲ್ಪ್ ಮಾಡಿದರು. ಅದೇ ವಿಷಯನ ನಾವು ಮತ್ತೆ ಯೂನಿವರ್ಸಿಟಿ ಲೆವೆಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಆವಾಗ MK ನಾಯಕ್ ಅನ್ನೋರು ವೈಸ್ ಚಾನ್ಸ್ಲರ್ ಇದ್ದರು, ಅವ್ರ ಹತ್ರ ಮಾತಾಡಿದ್ವಿ. ಹೀಗೆ ನಾವು ಪ್ರೈವೇಟ್ನವರು ಪಬ್ಲಿಕ್ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಿ ಒಂದು ಉದ್ಯಮ ಶುರು ಮಾಡಬೇಕು ಅಂತಿದ್ದೀವಿ ಅಂತ. ಅವರು ಮಾಡಿ ಒಳ್ಳೆಯದು, ನಾವು ಅದಕ್ಕೆ ಒಂದು ಗೈಡ್ಲೈನ್ಸ್ ಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ ಇವತ್ತೇ ನೀವು ಕೆಳದಿ ಶಿವಪ್ಪ ನಾಯಕ ಕೃಷಿ ವಿಶ್ವವಿದ್ಯಾಲಯ ಇದೆ ಅಲ್ಲ, ಅಲ್ಲಿ ಒಂದು ಪ್ರೋಗ್ರಾಮ್ ಇದೆ ಆಸ್ಟಿಕ್ ಅಂತ. ಆಸ್ಟಿಕ್ ಅಂದರೆ ಅಗ್ರಿ ಸ್ಟಾರ್ಟ್ಅಪ್ ಟೆಕ್ನಾಲಜಿ ಇನ್ಕ್ಯುಬೇಷನ್ ಸೆಂಟರ್ ಅಂತ. ಈ ಪ್ರೋಗ್ರಾಮಿನ ಅಡಿಯಲ್ಲಿ ನೀವು ಉದ್ಯಮನ ಸ್ಟಾರ್ಟ್ ಮಾಡ್ಬೋದು. ಯೂನಿವರ್ಸಿಟಿನಲ್ಲಿರೋ ಯಾವುದೇ ಲ್ಯಾಬ್ರೇಟ್ರಿನಲ್ಲಿ ನೀವು ಏನಾದ್ರು ಮಾಡಬೇಕು ಅಂದರೆ ಅದಕ್ಕೆ ನಿಮಗೆ ಪರ್ಮಿಷನ್ ಸಿಗುತ್ತೆ. ಅದನ್ನು ಮಾಡಬೇಕು ಅಂದರೆ ನೀವು ನಿಮ್ಮದು ಒಂದು ಕಂಪ್ನಿ ಅಂತ ರಿಜಿಸ್ಟರ್ ಮಾಡಿರಬೇಕು, ಯೂನಿವರ್ಸಿಟಿಗೆ ಅಪ್ಲೈ ಮಾಡಬೇಕು, ಯೂನಿವರ್ಸಿಟಿಗೆ ಒಂದು ಒಪ್ಪಂದ ಮಾಡ್ಕೊಳ್ಬೇಕು, ಅದಕ್ಕೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ. ಯೂನಿವರ್ಸಿಟಿ ಏನು ಮಾಡುತ್ತೆ ಅಂದರೆ ನಿಮಗೆ ಒಬ್ಬರು ಗೈಡ್ ಅನ್ನು ಕೊಡುತ್ತೆ. ಆಮೇಲೆ ನಿಮಗೆ ಆ ಲ್ಯಾಬ್ರೇಟ್ರಿ ಫೆಸಿಲಿಟಿ ಯೂಸ್ ಮಾಡ್ಕೊಳೋದಕ್ಕೆ ಒಂದು ಸ್ವಲ್ಪ ಬಾಡಿಗೆ ತೊಗೊತಾರೆ. 2,000 ರೂಪಾಯಿ ಹೊರಗಡೆಯಿಂದ ಆದರೆ, ಯೂನಿವರ್ಸಿಟಿ ಸ್ಟೂಡೆಂಟ್ ಆದರೆ 1,000 ರೂಪಾಯಿ ಇದೆ. ಆಮೇಲೆ ನಿಮಗೆ ಒಂದು ಕೂತ್ಕೊಳ್ಳಿಕ್ಕೆ ಒಂದು ಜಾಗ ಕೊಡ್ತಾರೆ, ಒಂದು ಚೇರು, ಒಂದು ಟೇಬಲ್ಲು ಎಲ್ಲ ಕೊಡ್ತಾರೆ. ನೀವು ನಿಮ್ಮ ಉದ್ಯಮನ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ನಿಮಗೆ ಯೂನಿವರ್ಸಿಟಿಯಿಂದ ಮೆಂಟರ್ ಅಂತ ಒಬ್ಬರು ಸಿಗ್ತಾರೆ, ಯಾರು ನಿಮಗೆಲ್ಲ ಹೇಳ್ಕೊಡ್ತಾರೆ ನೀವು ಏನು ಉದ್ಯಮ ಸ್ಟಾರ್ಟ್ ಮಾಡಬೇಕು ಅಂತಿದ್ರು ಅದ್ರ ಬಗ್ಗೆ ಟೆಕ್ನಾಲಜಿಕಲ್ ಇನ್ಪುಟ್ಸನ್ನು ಕೊಡೋಕ್ಕೆ ಒಂದು ಮೆಂಟರ್ ಅಂತ ಇರ್ತಾರೆ. ಇದೆಲ್ಲ ಫೆಸಿಲಿಟೀಸು ನಿಮಗೆ ಕೆಳದಿ ಶಿವಪ್ಪ ನಾಯಕ ಯೂನಿವರ್ಸಿಟಿಯಿಂದ ಸಿಗತ್ತೆ. ಅದರಲ್ಲಿ ಏನಂದರೆ ನೀವು ದುಡ್ಡು ಕಟ್ಟಬೇಕಾಗತ್ತೆ ಲ್ಯಾಬ್ರೇಟ್ರಿ ಯೂಸ್ ಮಾಡ್ಕೊಳೋದಕ್ಕೆ, ಅದ್ರ ಮಿಷಿನ್ ಯೂಸ್ ಮಾಡ್ಕೊಳೋದಕ್ಕೆ, ಆಫೀಸ್ ಫೆಸಿಲಿಟಿಗೆಲ್ಲ. ಆದರೆ ನಿಮಗೆ ಮೆಂಟರ್ಶಿಪ್ ಸಿಗತ್ತೆ, ನಿಮಗೆ ನೀವೇ ಎಲ್ಲ ಖರ್ಚನ್ನು ಹಾಕಿ ಮಾಡಿದರೆ ಲಾಸ್ ಆಯಿತು ಅಂದರೆ ನಿಮಗೆ ಪೂರ್ತಿ ಲಾಸ್ ಆಗುತ್ತೆ. ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತೊಗೊಂಡಿದ್ರೆ ಅದು ಲಕ್ಷಗಟ್ಟಲೆ ಆಗಿರುತ್ತೆ, ಅವಾಗ ಲಾಸ್ ಆಗುತ್ತೆ. ಇಲ್ಲಿ ಯೂನಿವರ್ಸಿಟಿನೇ ಎಲ್ಲ ಕೊಡ್ತಾ ಇರೋದ್ರಿಂದ ನಿಮಗೆ ಜಸ್ಟ್ ನೀವೇನು ರೆಂಟ್ ಪೇ ಮಾಡ್ತಿರೋ ಅಷ್ಟೇ ಲಾಸ್ ಆಗುತ್ತೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನೋದು ತುಂಬ ಕಮ್ಮಿ ಇರುತ್ತೆ. ಹಾಗೆ ನಿಮಗೆ ಇನ್ನೂ ಒಂದಿದೆ ಆಪರ್ಚುನಿಟಿ, ಅದು ಭಾರತ ಸರ್ಕಾರದಿಂದ ಇವಾಗ RKVY ಅಂತ ಒಂದು ಪ್ರಾಜೆಕ್ಟ್ ಇದೆ. ಆ ಪ್ರಾಜೆಕ್ಟ್ನಲ್ಲಿ ಹೊಸ ಉದ್ಯಮ ಸ್ಟಾರ್ಟ್ ಮಾಡೋರಿಗೆ ಅಥವಾ ಕಾನ್ಸೆಪ್ಟ್ ಇದ್ದರೂ ಅದಕ್ಕೆ ನಿಮಗೆ ಸರ್ಕಾರದಿಂದ ಫಂಡಿಂಗ್ ಬರುತ್ತೆ. ಅದರಲ್ಲಿ ಫಂಡಿಂಗ್ ಅಷ್ಟೇ ಅಲ್ಲ, ನಿಮ್ಮದು ಉದ್ಯಮದ ಬಗ್ಗೆ ನೀವು ಪ್ರೂಫ್ ಆಫ್ ಕಾನ್ಸೆಪ್ಟ್ ಕೊಡಬೇಕು. ಅಂದರೆ ಆ ಉದ್ಯಮದಿಂದ ಈ ಹೇಗೆ ಬೇರೆಯವರಿಗೆ ಲಾಭ ಆಗತ್ತೆ, ನೀವು ಏನು ಮಾಡಬೇಕು ಅಂತಿದ್ದೀರಿ ಅನ್ನೋದು, ಅದನ್ನು ನೀವು ಕೊಡಬೇಕಾಗತ್ತೆ. ಅದು ನೀವು ಒಂದು ಅಪ್ಲಿಕೇಶನ್ ಇರುತ್ತೆ, ಆ ಅಪ್ಲಿಕೇಶನ್ ಯಾವಾಗ ಕಾಲ್ ಮಾಡ್ತಾರೆ, ನೀವು ಕೃಷಿ ವಿಜ್ಞಾನ ಕೇಂದ್ರದ ಹೆಡ್ಡಿಗೆ ಸಂಪರ್ಕಿಸಿದರೆ ಅವ್ರು ಹೇಳ್ತಾರೆ, ಅದು ಯಾವ್ದಾದ್ರು ಕಾಲ್ ಆಗಿದರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಆಮೇಲೆ ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತಲೂ ಹೇಳ್ತಾರೆ. ಅದು ಅಪ್ಲೈ ಮಾಡಿದಾಗ ನೀವೆಲ್ಲ ಬ್ರೇಕಪ್ ಕೊಡಬೇಕಾಗತ್ತೆ, ಹೇಗೆ ಮಾಡ್ತೀರಿ, ಅದು ನಿಮ್ಮದು ಪ್ರಾಡಕ್ಟನ್ನು ಯಾರು ತೊಗೊಳ್ಳೋರಿದ್ದಾರೆ, ಅವ್ರು ತೊಗೊಳ್ಳೋ ಅವಶ್ಯಕತೆ ಏನಿದೆ, ಫಸ್ಟು ನಿಮ್ಮ ಪ್ರಾಡಕ್ಟಿಂದು ಯಾರು ತೊಗೊತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಅದನ್ನೆಲ್ಲ ಕೊಟ್ಟರೆ ನಿಮಗೆ 5 ಲಕ್ಷದವರೆಗೆ ಗ್ರ್ಯಾಂಟ್ ಸಿಗತ್ತೆ. 5 ಲಕ್ಷ ಅದು ಏನು ಗ್ರ್ಯಾಂಟ್ ಸಿಗತ್ತಲ್ಲ, ಅದು ನಿಮಗೆ ನಿಮ್ಮದು ಫೆಸಿಲಿಟಿ ಡೆವಲಪ್ ಮಾಡಲಿಕ್ಕೆ, ಪ್ರೊಡಕ್ಷನ್ ಫೆಸಿಲಿಟಿ ಮಾಡಲಿಕ್ಕೆ, ಆಮೇಲೆ ನಿಮಗೆ ಜನರನ್ನು ತೊಗೊಳ್ಬೇಕಾಗತ್ತೆ ಅದರಲ್ಲಿ ಎಕ್ಸ್ಪರ್ಟೀಸ್ ಇರೋರು, ಆಮೇಲೆ ಅದಕ್ಕೆ ರಾ ಮೆಟೀರಿಯಲ್ಸ್ ತೊಗೊಳ್ಬೇಕಾಗತ್ತೆ, ಅದಕ್ಕೆಲ್ಲ ದುಡ್ಡು ಕೊಡ್ತಾರೆ. ಅದು 5 ಲಕ್ಷದವರೆಗೆ ನೀವು ಮತ್ತೆ ವಾಪಸ್ ಕೊಡಬೇಕು ಅಂತಿಲ್ಲ ಸರ್ಕಾರಕ್ಕೆ. ನೀವು ಆ ಪ್ರಾಡಕ್ಟನ್ನು ಡೆವಲಪ್ ಮಾಡಿ ಮಾರ್ಕೆಟ್ ಮಾಡಿ ಜನರಿಗೆ ತಲುಪಿಸಿದರೆ ಆವಾಗ ನಿಮಗೆ 5 ಲಕ್ಷ ಸಿಗತ್ತೆ. ಅದೇ ರೀತಿ ನಿಮ್ಮೊಂದು ಉದ್ಯಮ ಆಲ್ರೆಡಿ ಸ್ಟಾರ್ಟ್ ಮಾಡಿದರೆ ಅದಕ್ಕೆ 3 ವರ್ಷ ಆಗಿತ್ತು ಅಂದರೆ ನಿಮಗೆ ಅಪ್ ಟು 25 ಲ್ಯಾಕ್ಸ್ 25 ಲಕ್ಷದವರೆಗೆ ಗೌರ್ಮೆಂಟ್ ಕೊಡುತ್ತೆ. ಅದು ಕಂಪ್ಲೀಟ್ ಸಬ್ಸಿಡಿ ಇದ್ದಾಗೆ, ನೀವು ಮತ್ತೆ ಅದಕ್ಕೆ ಲೋನ್ ಅಂತ ರಿಟರ್ನ್ ಕೊಡಬೇಕು ಅಂತೆಲ್ಲ ಏನೂ ಇರೋಲ್ಲ. ಅದಕ್ಕೆ ಏನಂದರೆ ನಿಮ್ಮದು ಉದ್ಯಮ ಶುರುವಾಗಿ 3 ವರ್ಷ ಆಗಿರಬೇಕು. 3 ವರ್ಷ ಆಗಿ ನಿಮ್ಮದು ವರ್ಷದ ವರ್ಷ ಎಷ್ಟು ಸೇಲ್ಸ್ ಆಯಿತು, ಎಷ್ಟು ಪ್ರಾಫಿಟ್ ಆಗಿದೆ, ಅದನ್ನು ಇನ್ನು ಹೆಂಗೆ ಇನ್ನೂ ಜಾಸ್ತಿ ಮಾಡ್ತೀರಿ ಪ್ರೊಡಕ್ಷನ್ನು, ಅದ್ರ ಸಲುವಾಗಿ ಕೊಡುವಂಥ ಗ್ರ್ಯಾಂಟ್. ಅದು ಇದೆಲ್ಲ ಅವಕಾಶಗಳು ಯುವ ಉದ್ಯಮಿಗಳಿಗಿದೆ. ಇವಕ್ಕೆಲ್ಲ ಇವತ್ತಿನ ದಿವಸ ಏನಂದರೆ ನಾವು ಏನು ಯೋಚನೆ ಮಾಡಬೇಕಾಗಿದೆ ಅಂದರೆ, ನಾವು ಕೆಲಸ ಬೇಡೋರಾಗ್ತೀವ ಅಥವಾ ಕೆಲಸ ಕೊಡೋರಾಗ್ತೀವ, ಎಲ್ಲರಿಗೂ ಆಸೆ ಇರುತ್ತೆ ನಾವು ಕೆಲಸ ಕೊಡೋರಾಗಬೇಕು ಅಂತ. ಆದರೆ ಏನಾಗಿರುತ್ತೆ ಅಂದರೆ ನಮಗೆ ಫೈನಾನ್ಷಿಯಲಿ ನಮ್ಮ ಹತ್ರ ಅಷ್ಟು ಸ್ಟ್ರೆಂತ್ ಇರಲ್ಲ. ಅದಕ್ಕೆ ಸರ್ಕಾರದಿಂದ ಈ ಥರ ಸಪೋರ್ಟ್ ಸಿಗ್ತಾ ಇದೆ. ಈ ಸಪೋರ್ಟನ್ನೆಲ್ಲ ಎಲ್ಲರೂ ಬಳಸ್ಕೊಳ್ಬೇಕು. ಸರ್, ಈಗ ನಾವು ಇವತ್ತಿನ ವಿಷಯದ ಬಗ್ಗೆ ಮಾತಾಡಕ್ಕೆ ಹೋದರೆ ಯುವ ಜನಾಂಗಕ್ಕೆ ಕೃಷಿಯಲ್ಲಿ ಉದ್ಯಮಶೀಲತೆ, ಈಗ ಯುವಕರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ? ಅದೇ, ಯುವಕರಿಗೆ ಅನುಕೂಲ ಅಂದರೆ ನಾನು ಹೇಳಿದ್ನಲ್ಲ, ಇವಾಗ 5 ಲಕ್ಷದ ಗ್ರ್ಯಾಂಟ್ ಸಿಗತ್ತೆ. 5 ಲಕ್ಷದ ಗ್ರ್ಯಾಂಟ್ ಸಿಕ್ಕಿದಾಗ ನಿಮಗೊಂದು ಕಾನ್ಸೆಪ್ಟ್ ಇರುತ್ತೆ. ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಿಮಗೆ ಡ್ರೋನ್ ಟೆಕ್ನಾಲಜಿ. ಡ್ರೋನು ಇವತ್ತು ನೀವು ನೋಡ್ತೀರಿ, ಮದುವೆ ಮನೇಲಿ ಹಾರಿಸ್ತಾರೆ, ವಿಡಿಯೋ ತೆಗಿತಾರೆ. ಅದೇ ಡ್ರೋನನ್ನು ಬಳಸಿಬಿಟ್ಟು ಇವಾಗ ಅಡಿಕೆಗೆ ಕೊಳೆ ರೋಗ ಬಂತು, ಕೊಳೆ ರೋಗ ಬಂದಾಗ ನೀವು ಅಡಿಕೆಗೆ ಸ್ಪ್ರೇ ಮಾಡಬೇಕಾಗತ್ತೆ, ಗಿಡಕ್ಕೆ ಮೇಲ್ಗಡೆ ಕಾಯಿ ಬಿಟ್ಟಲ್ಲಿ ಸ್ಪ್ರೇ ಮಾಡಬೇಕಾಗತ್ತೆ. ಆ ಹಿಂಡಿಕೆಗೆ ನೀವು ಸ್ಪ್ರೇ ಮಾಡಬೇಕಂದ್ರೆ ಡ್ರೋನ್ನಲ್ಲಿ ನೀವು ಅಲ್ಲಿ ತನಕ ತೊಗೊಂಡೋಗಿ ಸ್ಪ್ರೇ ಮಾಡ್ಬೋದು. ಅದು ಸ್ಪ್ರೇ ಮಾಡಬೇಕಾದ್ರೆ ಎಷ್ಟು ಪ್ರಿಸಿಷನ್ನಾಗಿ ನೀವು ಸ್ಪ್ರೇ ಮಾಡಬೇಕು ಅದನ್ನು ಮಾಡ್ಬೋದು. ಇಂಥದ್ದು ಇದು ಒಂದು ಕಾನ್ಸೆಪ್ಟ್, ಇನ್ನೂ ಒಂದು ಬಂದಿಲ್ಲ ಅದು ಮಾರ್ಕೆಟ್ನಲ್ಲಿ. ಇಂಥ ಕಾನ್ಸೆಪ್ಟನ್ನು ನೀವು ಇಟ್ಕೊಂಡು ನಾನು ಮಾಡಬೇಕು ಅಂತಿದ್ದೀನಿ ಅಂತೇಳಿ ಸರ್ಕಾರದೊಟ್ಟಿಗೆ ನೀವು ಕರೆಕ್ಟಾಗಿ ಟೆಕ್ನಾಲಜಿಗೆ ಯೂಸ್ ಮಾಡಿ ಎಲ್ಲರೊಟ್ಟಿಗೂ ಸಲಹೆ ತೊಗೊಂಡು ಅಪ್ಲೈ ಮಾಡಿದರೆ 5 ಲಕ್ಷದವರೆಗೂ ಸಿಗತ್ತೆ. ನಿಮ್ದು ಇನ್ನೂ ಪ್ರಾಡಕ್ಟ್ ಹೊರಗಡೆ ಬಂದಿಲ್ಲ ಅಂದರು, ಅವಾಗ ಯುವಕರಿಗೆ 5 ಲಕ್ಷದವರೆಗೆ ಗ್ರ್ಯಾಂಟ್ ಸಿಗತ್ತೆ. ಅದರಲ್ಲಿ ಒಂದು ನಯಾ ಪೈಸನ್ನು ಮತ್ತೆ ವಾಪಸ್ ಸರ್ಕಾರಕ್ಕೆ ಕೊಡಬೇಕು ಅಂತಿರಲ್ಲ. ಏನಾದರೆ ನೀವು ಅದನ್ನು ಹೆಂಗೆ ಬಳಸಿದ್ರಿ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡಬೇಕಾಗತ್ತೆ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಿದ್ರಿ ಅಂತ. ಅದೇ ರೀತಿ ನಿಮ್ಮದೊಂದು ಉದ್ಯಮ ಇದೆ ಆಲ್ರೆಡಿ, ಆ ಉದ್ಯಮದಲ್ಲಿ ನಿಮಗೆ ಆಲ್ರೆಡಿ ನಿಮಗೆ ಒಂದು ಇವಾಗ ಚಿಕ್ಕಿ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ, ಕಡಲೆ ಚಿಕ್ಕಿ ಮಾಡ್ತಾ ಇದ್ದೀರಿ, ಶೇಂಗಾದ್ದು ಶೇಂಗಾ ಚಿಕ್ಕಿ ಮಾಡಿದ್ದು ನಿಮ್ಮದು ಇವತ್ತಿನ ಪ್ರೊಡಕ್ಷನ್ ಕೆಪಾಸಿಟಿ ಒಂದು ಊರಿಗೆ ಸಾಕೋಗೋಷ್ಟು ಮಾಡ್ತಾ ಇದ್ದೀರಿ. ನಾಳೆ ದಿವಸ ನಿಮಗೇನನ್ಸುತ್ತೆ ನಾವು ಬೆಳವಣಿಗೆ ಬೆಳಿಬೋದು, ನಾವು ಇನ್ನೂ 4 ಊರಿಗೆ ಕೊಡಬೇಕು, ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು, ಆವಾಗ ನಿಮಗೆ ಮೆಷಿನ್ರಿನೂ ದೊಡ್ಡದಾಗಬೇಕಾಗತ್ತೆ. ಆ ಮೆಷಿನ್ರಿಗೆ ನೀವು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಆ ಇನ್ವೆಸ್ಟ್ಮೆಂಟಿಗೆ 25 ಲಕ್ಷ ತನಕನೂ ನಿಮಗೆ ಗ್ರ್ಯಾಂಟ್ ಸಿಗತ್ತೆ. ಇವಾಗ ಒಂದು ಉದ್ಯಮ ಆಲ್ರೆಡಿ ಇದ್ದು ಅದನ್ನು ನೀವು ದೊಡ್ಡದಾಗಿ ಮಾಡಬೇಕು ಅಂತಿದ್ರೆ ಅವಾಗ 25 ಲಕ್ಷದವರೆಗೆ ಸರ್ಕಾರದಿಂದ ಗ್ರ್ಯಾಂಟ್ ಸಿಗತ್ತೆ. ಅದು 1 ವರ್ಷದೊಳಗಡೆ ನೀವು ಯುಟಿಲೈಸ್ ಮಾಡಬೇಕು. ಅದನ್ನು ಹೇಗೆ ಬಳಸ್ತೀರಿ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಿದ್ರಿ ಅನ್ನೋ ಲೆಕ್ಕ ಕೊಟ್ಟರೆ ನಿಮಗೆ 3 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸತಿ ಹಾಗೆ ಗ್ರ್ಯಾಂಟ್ಸ್ ರಿಲೀಸ್ ಮಾಡ್ತಾ ಹೋಗ್ತಾರೆ. ಅದರಿಂದ ಯುವಕರಿಗೆ ಭಾಳ ಹೆಲ್ಪ್ ಆಗುತ್ತೆ. ಆಮೇಲೆ ಅದಷ್ಟೇ ಅಲ್ಲ, ಏನಂದರೆ ಅದನ್ನು ನೀವು ಹೆಂಗೆ ರಿಜಿಸ್ಟರ್ ಮಾಡಬೇಕು, ಅದಕ್ಕೆ ಗೌರ್ಮೆಂಟಿಂದ ಏನೇನು ರೂಲ್ಸ್ ಇದೆ, ರೂಲ್ಸನ್ನು ಫಾಲೋ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಅದಷ್ಟೇ ಅಲ್ಲದೆ ನಿಮಗೆ ಲೆಕ್ಕ ಹೆಂಗೆ ಮೇಂಟೈನ್ ಮಾಡಬೇಕು, ಎಷ್ಟು ಖರ್ಚಾಯಿತು ನಿಮಗೆ ರಾ ಮೆಟೀರಿಯಲ್ಲಿಗೆ, ನಿಮ್ಮ ಸೇಲ್ಸಿಂದ ಎಷ್ಟು ದುಡ್ಡು ಬಂತು, ಪ್ರಾಫಿಟ್ ಬರ್ತಾ ಇದೆಯಾ ಇಲ್ಲ, ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತಾರೆ, ಮಾಹಿತಿ ಕೊಡ್ತಾರೆ. 2 ತಿಂಗಳು ಟ್ರೈನಿಂಗ್ ಕೊಡ್ತಾರೆ, ಎಲ್ಲನೂ ಹೇಗೆಂಗೆ ಮಾಡಬೇಕು, ಏನು ಮಾಡಬೇಕು, ಲೆಕ್ಕ ಬುಕ್ಕನ್ನು ಹೆಂಗೆ ಇಟ್ಕೊಂಡಿರಬೇಕು, ಅಡ್ವರ್ಟೈಸ್ಮೆಂಟಿಗೆ ಹೆಂಗೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ನಿಮ್ಮದು ಕನ್ಸ್ಯೂಮರಿಂದ ನೀವು ಫೀಡ್ಬ್ಯಾಕ್ ತೊಗೊಳ್ಬೇಕು, ಜನ ಹೇಳಬೇಕು ಇವಾಗ ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಅಂದರೆ ಅದು ಚೆನ್ನಾಗಿದೆಯಾ ಇಲ್ಲ ಅಂತ ಜನರಿಂದ ತೊಗೊಳ್ಬೇಕು ನೀವು. ಅದಕ್ಕೆಲ್ಲ ನಿಮಗೆ ಸಪ್ರೇಟಾಗಿ ಇಷ್ಟಿಷ್ಟು ದುಡ್ಡು ಇರುತ್ತೆ, ಅದನ್ನು ಹೆಂಗೆ ತೊಗೊಳೋದು ಅನ್ನೋದ್ರ ಬಗ್ಗೆ ಎಲ್ಲ ಟೆಕ್ನಿಕನ್ನು ಎಲ್ಲನೂ ಹೇಳ್ಕೊಡ್ತಾರೆ, ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡ್ತಾರೆ ನಿಮಗೆ. ಈಗ ನೀವೊಬ್ಬ ಉದ್ಯಮಿಯಾಗಿ ಯಾವ್ಯಾವ ಥರ ಪ್ರಾಡಕ್ಟ್ನ ಉತ್ಪಾದನೆ ಮಾಡ್ತಾ ಇದ್ರಿ? ನಾವು ಈ ಉದ್ಯಮಕ್ಕೆ ಬರಬೇಕಾದ್ರೆ ನಮ್ಮದು ನಾವು ಹೇಳಿದ್ನಲ್ಲ ಅನ್ನದ ಕೊತ್ತು ಸುಖಿನೋ ಭವ ಅಂತ, ಹಾಗಾಗಿ ರೈತರಿಗೆ ಏನು ಉಪಯೋಗ ಬರುತ್ತೆ, ಇವಾಗಿಂದು ಕರೆಂಟ್ ಸಿಚುವೇಶನಲ್ಲಿ ಏನಾಗಿದೆ ಅಂದರೆ ಸುಮಾರು 70ನೇ ದಶಕದಲ್ಲಿ ನಮಗೆ ಆಹಾರದ ಬಹಳ ಕೊರತೆ ಇತ್ತು. ಅವಾಗ ಎಲ್ಲ ಸೈಂಟಿಸ್ಟ್ಗಳಿಗೂ ಹೇಳಿದ್ದೇನೆಂದರೆ ನೀವು ಆಹಾರ ಉತ್ಪನ್ನನ ಜಾಸ್ತಿ ಮಾಡಿ ಅಂತ. ಜಾಸ್ತಿ ಮಾಡಿ ಅಂದಾಗ ಎಲ್ಲರೂ ಕೆಮಿಕಲ್ ಬಳಸ್ಲಿಕ್ಕೆ ಶುರು ಮಾಡಿದರು. ಕೆಮಿಕಲ್ ಬೆಳೆಸಿದ ತಕ್ಷಣ ಜಾಸ್ತಿ ಆಯಿತು. ಆದರೆ ಏನು, ನಾವು ವಿಜ್ಞಾನಿಗಳು ಒಂದು 10 ಗ್ರಾಮ್ ಹಾಕಿ ಅಂದರೆ, ಇವಾಗ ನೀವು ಕೆಮ್ಮು ಬಂದರೆ ಏನು ಮಾಡ್ತೀರಿ, 1 ಸ್ಪೂನ್ ತೊಗೊತೀರಿ. ಕೆಮ್ಮು ಜಾಸ್ತಿ ಆಗಿದ ತಕ್ಷಣ 2 ಸ್ಪೂನ್. ಡಾಕ್ಟರ್ ಹತ್ರ ಹೋಗ್ತೀರಾ? ಇಲ್ಲ. ವಿಜ್ಞಾನಿಗಳು ಹೇಳಿರೋದು 1 ಸ್ಪೂನ್ ತೊಗೊಂಡ್ರಿ ಅಂತಂದರೆ ಅದೇ ನೀವು 2 ಸ್ಪೂನ್ ತೊಗೊತೀರಿ. ಇವಾಗ ಹಾಗೆ ಆಯಿತು. ರೈತರು ಏನು ಮಾಡಿದರು, 10 ಗ್ರಾಮ್ ಹಾಕಿ ಅನ್ನಲ್ಲಿ 20 ಗ್ರಾಮ್ ಹಾಕಿದರು, 30 ಗ್ರಾಮ್ ಹಾಕಿದರು, ಯಾಕಂದರೆ ಜಾಸ್ತಿ ಇಳುವರಿ ಬರಲಿ ಅಂತ. ಆದರೆ ನೀವು ಅದನ್ನೇ ಯೋಚನೆ ಮಾಡಿದ್ದೀರಾ, ನೀವು ಕೆಮ್ಮಿನ ಔಷಧಿ 2 ಸ್ಪೂನ್ ಅಥವಾ 3 ಸ್ಪೂನ್ ತೊಗೊಂಡಾಗ ನಿಮಗೆ ತಲೆ ಸುತ್ತು ಬರೋದು, ನಿದ್ದೆ ಬರೋದು ಎಲ್ಲ ಆಗುತ್ತೆ. ಅದೇ ರೀತಿ ಗಿಡಗಳಿಗೂ ಹಾಗೆ ಇಂಪ್ಯಾಕ್ಟ್ ಆಗುತ್ತೆ. ಅದರಿಂದ ಏನಾಯಿತು ಅಂದರೆ, ಇವಾಗ ನಮ್ಮದು ಆಹಾರ ಉತ್ಪನ್ನ ಏನೋ ಜಾಸ್ತಿ ಆಯಿತು, ಆದರೆ ರೋಗ ರುಜಿನಗಳು ಜಾಸ್ತಿ ಆದವು. ನಮಗೆ ಆರೋಗ್ಯ ಕೆಡ್ತಾ ಹೋಯ್ತು. ಇವಾಗ ಏನಾಯಿತು ಅಂದರೆ, ನಿಮಗೆ ನೀವು ನೋಡ್ತೀರಿ ಕಳೆನಾಶಕ ಹೊಡಿತಾರೆ, ಕಳೆನಾಶಕ ಹೊಡೆದ ತಕ್ಷಣ ಇದ್ದಿದ್ದು ಗಿಡ ಎಲ್ಲ ಸತ್ತೋಗ್ಬಿಡತ್ತೆ. ಅದು ನಿಮಗೆ ಕಣ್ಣಿಗೆ ಕಾಣಿಸೋದು. ಅದೇ ಕಣ್ಣಿಗೆ ಕಾಣಿಸದೇ ಇರೋ ಸೂಕ್ಷ್ಮಾಣುಜೀವಿಗಳು ಇರ್ತವೆ. ಆ ಸೂಕ್ಷ್ಮಾಣುಜೀವಿಗಳು ಏನು ಮಾಡ್ತವೆ ಅಂದರೆ, ಏನು ನಿಮ್ಮ ಕಸ ಎಲ್ಲ ಇರತ್ತಲ್ಲ ಅದನ್ನು ಕಾಂಪೋಸ್ಟಾಗಿ ಪರಿವರ್ತನೆ ಮಾಡುತ್ತೆ. ಇವಾಗ ಏನಾಯಿತು, ನೀವು ಸೂಕ್ಷ್ಮಾಣುಜೀವಿಗಳು ಸತ್ತೋಯ್ತು ಅಂದರೆ ಕಾಂಪೋಸ್ಟ್ ಪರಿವರ್ತನೆ ನಿಂತೋಯ್ತು. ಆದ್ದರಿಂದ ಏನಾಯಿತು, ಭೂಮಿಯ ಫಲವತ್ತತೆ ಪೂರ್ತಿ ಕುಗ್ಗೋಯ್ತು. ಹಾಗಾಗಿ ಇವಾಗ ಏನು ಹೇಳ್ತಾ ಇದೆ ಸರ್ಕಾರ ಅಂದರೆ, ಇವಾಗ ನಮಗೆ ಆಲ್ರೆಡಿ ಆಹಾರ ಉತ್ಪನ್ನದಲ್ಲಿ ನಾವು ಸೆಲ್ಫ್ ಸಫಿಷಿಯಂಟ್ ಆಗಿದ್ದೀವಿ, ಆಮದು ಮಾಡ್ತಾ ಇದ್ದೀವಿ ನಾವು. ಇವಾಗ ಬೇರೆ ದೇಶಗಳಿಗೂ ಕೊಡ್ತಾ ಇದ್ದೀವಿ. ಇವಾಗ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ, ನೋಡಿ ಇದೇ ಥರ ನಾವು ಕಂಟಿನ್ಯೂ ಮಾಡಿದರೆ ನಮ್ಮದು ಆಹಾರ ಉತ್ಪಾದನೆ ಮತ್ತೆ ಕ್ಷೀಣಿಸುತ್ತೆ. ಯಾಕಂದರೆ ಇವಾಗ ಯೂರಿಯಾ ನಮಗೆ 350 ರೂಪಾಯಿಗೆ ಸಿಗುತ್ತೆ, ಆದರೆ ಸರ್ಕಾರ ಅದಕ್ಕೆ 2,500-3,000 ತನಕ ಖರ್ಚು ಮಾಡ್ತಾ ಇದೆ. ಸಬ್ಸಿಡಿನಲ್ಲಿ 350 ರೂಪಾಯಿ 400 ರೂಪಾಯಿ ಕೊಡುತ್ತೆ, ಬಟ್ ಸರ್ಕಾರದ ಖರ್ಚು 4,000 ಇದೆ. ಹಾಗಾಗಿ ಅದೆಲ್ಲ ಖರ್ಚನ್ನು ಕಮ್ಮಿ ಮಾಡಬೇಕು. ಆಮೇಲೆ ಇನ್ನೊಂದು ಅಂದರೆ, ಈ ರಾಸಾಯನಿಕಗಳ ಬಳಕೆಯಿಂದ ಕ್ಯಾನ್ಸರ್ ಅಂತ ಮುಂತಾದ ರೋಗಗಳು ಜಾಸ್ತಿ ಆಗ್ತಾ ಇದೆ. ಸೊ ಅವುಗಳನ್ನು ತಡೆಗಟ್ಟಬೇಕು ಅಂಥೇಳಿ ಯೋಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಮತ್ತೆ ಜೈವಿಕ ಗೊಬ್ಬರಗಳ ಮೇಲೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇದೆ. ಈಗ ಹೆಚ್ಚಾಗಿ ಸರ್ಕಾರಗಳು ಈ ಜೈವಿಕ ಗೊಬ್ಬರ ಬಳಸಿ ಸಾವಯವ ಕೃಷಿಗೆ ಬನ್ನಿ, ಈ ನೈಸರ್ಗಿಕ ಕೃಷಿಗೆ ಬನ್ನಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದು ನೈಸರ್ಗಿಕ ಕೃಷಿಗೆ ಬನ್ನಿ ಅನ್ನೋದು ಇದೇ ಕಾರಣಕ್ಕಾಗಿ, ಯಾಕಂದರೆ ಭೂಮಿಯ ಫಲವತ್ತತೆ ಕಮ್ಮಿ ಆಗ್ತಾ ಇದೆ ಅಂತ. ನಾವು ಇದನ್ನೇ ತಲೆಯಲ್ಲಿ ಇಟ್ಕೊಂಡು ನಾವೇನು ಮಾಡಿದ್ವಿ ಅಂದರೆ, ಈ ಸೂಕ್ಷ್ಮಾಣುಜೀವಿಗಳಲ್ಲಿ ಯಾವುದು ರೋಗ ನಿಷೇಧಕ ಕಾರ್ಯಗಳನ್ನು ಮಾಡುತ್ತೋ ಅಂಥದನ್ನು ಹುಡುಕಿದ್ವಿ. ಅವುಗಳಲ್ಲಿ ನಾವು ಎರಡನ್ನು ತಯಾರು ಮಾಡ್ತಾ ಇದ್ದೀವಿ. ಒಂದು ಸುಡೋಮೋನಸ್ ಅಂತ, ಅದು ಆ್ಯಂಟಿ ಬ್ಯಾಕ್ಟೀರಿಯಲ್, ಅದು ಬ್ಯಾಕ್ಟೀರಿಸೈಡ್ ಅಂತಾರೆ. ಆಮೇಲೆ ಇನ್ನೊಂದು ಟ್ರೈಕೋಡರ್ಮಾ ಅಂತ. ಟ್ರೈಕೋಡರ್ಮಾ ಇರೋದು ಶಿಲೀಂದ್ರನಾಶಕ. ಇವಾಗ ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಿ, ಅಕಾಲಿಕ ಮಳೆ ಬಂದಿದ್ದರಿಂದ ಏನಾಗ್ತಾ ಇದೆ ಅಂದರೆ, ಎಲ್ಲ ಗಿಡಗಳಿಗೂ ಬೇರ್ನಲ್ಲಿ ಕೊಳೆ ರೋಗ ಬರ್ತಾ ಇದೆ. ಇಂಥದ್ದೇ ಒಂದು ಕೊಳೆ ರೋಗ ಬಂತು ಈರುಳ್ಳಿನಲ್ಲಿ. ಈ ರೀಜನ್ ಇದೆಲ್ಲ ನಾವು, ಚಿತ್ರದುರ್ಗ ಮತ್ತು ಚಳ್ಳಕೆರೆ ಎಲ್ಲ, ಅಲ್ಲಿ ಈರುಳ್ಳಿ ಬೆಳೆಯೋದು ಜಾಸ್ತಿ, ಹಿರಿಯೂರು ಸುತ್ತಮುತ್ತಲೆಲ್ಲ. ಈರುಳ್ಳಿಗೆ ನಿಮಗೆ ಕೊಳೆ ರೋಗ ಅನ್ನೋದು ತುಂಬ ಕಾಡ್ತಾ ಇರೋದು. ಇವಾಗ ಸದ್ಯಕ್ಕೆ ಎಲ್ಲರಿಗೂ ಕಾಡ್ತಾ ಇರೋದಂದರೆ ಕೊಳೆ ರೋಗ. ಈ ಕೊಳೆ ರೋಗಕ್ಕೆ ಈ ಟ್ರೈಕೋಡರ್ಮ ಮತ್ತು ಸುಡೋಮೋನಸನ್ನು ಬಳಸಿ ಇವಾಗ 200 ಲೀಟ್ರಿಗೆ 1 ಲೀಟ್ರಷ್ಟು ಹಾಕಿದ್ದಾರೆ, ಅಥವಾ 100 ಲೀಟ್ರಿಗೆ 2 ಕೆಜಿ ಟ್ರೈಕೋಡರ್ಮ 2 ಕೆಜಿ ಸುಡೋಮೋನಸ್. ಇವತ್ತು ರಾತ್ರಿ ಕಲಿಸ್ಬಿಟ್ಟು ಮಾರನೇ ದಿವಸ ಮಧ್ಯಾಹ್ನದ ಮೇಲೆ ಸಿಂಪರಣೆ ಮಾಡ್ತಾರೆ. ಸಂಜೆ ಮೇಲೆ ಮಾಡಬೇಕು. ಯಾವುದೇ ನೀವು ಜೀವಾಣುಗಳನ್ನು ಬಳಸಿದ್ರು ಸಂಜೆ ಮೇಲೆ ಮಾಡಬೇಕು. ಯಾಕಂದರೆ ಇಲ್ಲಿ ಹಿರಿಯೂರು ಮತ್ತು ಸುತ್ತಮುತ್ತಲು ತಾಪಮಾನ ಜಾಸ್ತಿ ಇರುತ್ತೆ, ಬಿಸಿಲಿಗೆ ಎಲ್ಲ ಒಣಗೋಗುತ್ತೆ, ಹಾಗಾಗಿ ಅದು ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಸಂಜೆ ಮೇಲೆ ಮಾಡಿದರೆ ನಿಮಗೆ ಅದ್ರದ್ದು ತಾಪಮಾನ ಕಮ್ಮಿ ಆಗಿರುತ್ತೆ, ಹಾಗಾಗಿ ಬೆಳಗಿನವರೆಗೂ ಒಂದು 12 ತಾಸು ಸಿಗತ್ತೆ ಅದಕ್ಕೆ ಹರಡಲಿಕ್ಕೆ ಹಬ್ಬಲಿಕ್ಕೆ. ಹಾಗಾಗಿ ಸಂಜೆ 4 ಗಂಟೆ ನಂತರ ಸಿಂಪರಣೆ ಮಾಡಬೇಕು. ಇದು ಸಿಂಪರಣೆ ಮಾಡಿಬಿಟ್ಟಿದ್ರೆ ನಿಮಗೆ 2 ದಿವಸದೊಳಗಡೆ ರಿಸಲ್ಟ್ ಇದೆ. ಇದನ್ನು ನೀವು ಹರಿಯಬ್ಬೆ ಅನ್ನೋ ಒಂದು ಊರಿದೆ ಇಲ್ಲಿ ಹಿರಿಯೂರ ಹತ್ರ, ಅಲ್ಲಿ ಮೊದಲು ಹೆಂಜಾರಪ್ಪ ಅನ್ನೋರು ಮಾಡಿದರು. ಅದು ಅವ್ರು ಮಾಡಿರೋದನ್ನು ನೋಡಿಬಿಟ್ಟು, ಅವ್ರ ಬೆಳೆನ ನೋಡಿಬಿಟ್ಟು ಇವಾಗ ನಮ್ಮ ಹತ್ರ 15-20 ಜನ ರೈತರು ಬಂದು ತೊಗೊಂಡೋದ್ರು. ಏನಂದರೆ, ನೀವು ಕೆಮಿಕಲ್ ಎಷ್ಟೇ ಹಾಕಿ, ಈ ಶಿಲೀಂಧ್ರಗಳಿಂದ ಅಕಸ್ಮಾತಾಗಿ ನಿಮಗೆ ಮಾಡಲಿಕ್ಕೆ ಆಯಿತು ಅಂದರೆ ನೀವು ಶಿಲೀಂಧ್ರಗಳನ್ನು ಯೂಸ್ ಮಾಡೋದು ಶುರು ಮಾಡಬೇಕು. ಯಾಕೆ ಶಿಲೀಂಧ್ರನಾಶಕಗಳನ್ನು ಈ ಜೀವಾಣುಗಳಿಂದ ಜೈವಿಕವಾಗಿರುವಂಥದ್ದು ಏನೇ ಯೂಸ್ ಮಾಡಿದರೂ ನಿಮಗೆ ಮುಂದೆ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ನು ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದನ್ನು ಯೂಸ್ ಮಾಡ್ಬೋದು. ಬರೀ ಈರುಳ್ಳಿದ ನಿಮಗೆ ಎಕ್ಸಾಂಪಲ್ ಕೊಟ್ಟಿರೋದು. ಹಾಗೆ ನಿಮಗೆ ಸುಡೋಮೋನಸ್ ಮತ್ತು ಟ್ರೈಕೋಡರ್ಮನ ಈ ದಾಳಿಂಬೆನಲ್ಲಿ ಏನು ಕಪ್ಪು ಚುಕ್ಕೆ ರೋಗ ಬರುತ್ತಲ್ಲ ಅದಕ್ಕೂ ಬಳಸ್ತಾರೆ. ಅದಕ್ಕೂ ಬಳಸಿದ್ರು ಅದಕ್ಕೂ ರಿಸಲ್ಟ್ ಚೆನ್ನಾಗಿದೆ. ನಮ್ದು ಏನು ಪ್ರಾಡಕ್ಟ್ ಇದೆಯೋ ಅದನ್ನು ನಾವು ಕ್ವಾಲಿಟಿ ಸಲುವಾಗಿ GKVK ಬೆಂಗಳೂರಿನಲ್ಲಿ ಟೆಸ್ಟಿಂಗ್ ಮಾಡಿಸಿದ್ವಿ. ಅಲ್ಲಿ 1 ಲಕ್ಷ ಇರಬೇಕಿತ್ತು, ನಮ್ದು ಆಲ್ಮೋಸ್ಟ್ 9 ಲಕ್ಷ ಇದೆ ಟ್ರೈಕೋಡರ್ಮಕ್ಕೆ ಕಾಲ್ನಿಗಳು. ಹಾಗೆ 1 ಕೋಟಿ ಇರಬೇಕಾಗಿತ್ತು ಸುಡೋಮೋನಸ್ಸಿಗೆ, ನಮ್ಮದು 11 ಕೋಟಿ ಇದೆ. ಅಂಥ ಕ್ವಾಲಿಟಿ ಪ್ರಾಡಕ್ಟನ್ನು ನಾವು ಮಾಡ್ತಾ ಇದ್ದೀವಿ. ರೈತರು ತೊಗೊಂಡೋಗ್ತಾ ಇದ್ದಾರೆ. ಅವ್ರು ನಮಗೆ ಕಾಲ್ ಮಾಡಿಬಿಟ್ಟು ನಮಗೆ, ಸರ್ ನೀವು ಕೊಟ್ಟಿದ್ದು ನಮಗೆ ತುಂಬ ಉಪಯೋಗ ಆಯಿತು, ಒಂದು ದಿವಸ ಅಲ್ಲಿ ರಿಸಲ್ಟ್ ಕಾಣಿಸ್ತಂದಾಗ ನಮಗೂ ಒಂಥರ ಸಂತೃಪ್ತಿ ಆಗುತ್ತೆ, ನಾವು ಮಾಡಿರೋ ಕೆಲಸಕ್ಕೆ ಒಂದು ಸಂತೃಪ್ತಿ ಸಿಗತ್ತೆ. ಅಂದರೆ ಈಗ ನಮ್ಮ ರೈತ ಬಾಂಧವರು ಈ ರಾಸಾಯನಿಕಕ್ಕೆ ಖರ್ಚು ಮಾಡೋದಕ್ಕೂ ಈ ನೀವು ಜೈವಿಕ ಇದಕ್ಕೆ ಖರ್ಚು ಮಾಡೋದಕ್ಕೂ ಈಗ ರಾಸಾಯನಿಕ ಅಂದರೆ ತುಂಬ ಜಾಸ್ತಿ ಹಣ ಖರ್ಚು ಮಾಡ್ಬೇಕಾಗ್ತದೆ, ಇದೇನಾದರೂ ಒಂದು ರಿಯಾಯಿತಿ ಥರದಲ್ಲಿ ಅಥವಾ ಕಡಿಮೆ ಖರ್ಚಿನಲ್ಲಿ ಆಗೋ ಸಾಧ್ಯತೆ ಇದೆಯಾ? ಇವಾಗ ನಾವೇನು ಮಾಡಿದ್ದೀವಿ ಅಂದರೆ ನಾವು KSNUHS ಜೊತೆಗೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಮಾಡಿದ್ದೀವಿ. ಸೈನ್ ಮಾಡಿಬಿಟ್ಟು ನಮ್ದು ಏನು ಪ್ರೈಸಿಂಗ್ ಇದೆ ಅಲ್ಲ, ನಾವು ಏನು ರೇಟ್ ಇಟ್ಟಿದ್ದೀವಿ, ಅದು ರೇಟ್ ಇಟ್ಟಿರೋದು 150 ರೂಪಾಯಿ ಕೆ ಜಿ ಪೌಡ್ರಿಗೆ, ಟ್ರೈಕೋಡರ್ಮಾ ಮತ್ತು ಸುಡೋಮನಸ್ ಎರಡು. ಇದು ಎರಡೂ ಪ್ರೈಸು ನೀವು US ರಾಯಚೂರಿನಲ್ಲಿ ನೋಡ್ಬೋದು, ಇಲ್ಲಾಂದರೆ IHR ಬೆಂಗಳೂರಿನಲ್ಲಿ ತೊಗೊಳ್ಬೋದು, ಎಲ್ಲ ಕಡೆಯೂ 150 ರೂಪಾಯಿ ಇದೆ. ಅದು ಏನು ಪ್ರೈಸ್ ಇದೆಯೋ ಅದನ್ನೇ ಇಟ್ಟಿದ್ದೀವಿ, ಯಾಕಂದರೆ ನಮಗೆ ಜಾಸ್ತಿ ಲಾಭ ಬರಬೇಕು ಅಂತಿಲ್ಲ. ಏನಂದರೆ ಒಂದು ಸರ್ವಿಸ್ ಆಗಬೇಕು, ಇಲ್ಲಿಂದ ಬಂದಾಗ ನೋಡಿದ್ದೇನೆಂದರೆ ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗಿ ಅಥವಾ ಬೆಂಗಳೂರಿಗೆ ಹೋಗಿ ತೊಗೊಂಡು ಬರ್ತಾಯಿದ್ರು. ಅದೇ ಕ್ವಾಲಿಟಿ ಪ್ರಾಡಕ್ಟನ್ನು ನಾವು ಇಲ್ಲೇ ಯಾಕೆ ಮಾಡಿ ಕೊಡಬಾರ್ದು ರೈತರಿಗೆ ಅನ್ನೋ ಯೋಚನೆಯಿಂದ ನಾವು ಇಲ್ಲಿ ಶುರು ಮಾಡಿದ್ದೀವಿ. ಮತ್ತು ನಮಗೆ ಪ್ರಾಫಿಟ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಸರ್ವಿಸ್ ಅನ್ನೋದು ಇಂಪಾರ್ಟೆಂಟ್ ಅನ್ನೋದ್ರ ಸಲುವಾಗಿ 150 ರೂಪಾಯಿ ಏನಿದೆಯೋ ಅದನ್ನೇ ಇಟ್ಟಿದ್ದೀವಿ. ಅದೇ ನೀವು ಪ್ರೈವೇಟ್ ಪ್ಲೇಯರ್ಸ್ನಲ್ಲಿ ನೋಡಿದರೆ 270 ಹಂಗಿದೆ ಕೆ ಜಿಗೆ. ಬಟ್ ಆದರೆ ನಾವು ರೈತರಿಗೊಂದು ಹೆಲ್ಪ್ ಆಗಬೇಕು ಅಂತ ಇಟ್ಟಿದ್ದೀವಿ. ಏನಂದರೆ ನಿಮಗೆ ಸರ್ಕಾರದಿಂದನೂ ಸಿಗತ್ತೆ, ಸರ್ಕಾರದಿಂದ ಟ್ರೈಕೋಡರ್ಮ ಸಿಕ್ಕೋದು 70 ರೂಪಾಯಿಗೆ ಸಿಗತ್ತೆ. ಆದರೆ ಏನಂದರೆ ಸರ್ಕಾರದಿಂದ ಸಬ್ಸಿಡಿ ಸಿಕ್ಕಿರತ್ತೆ. ಸರ್ಕಾರ ಏನು ಮಾಡಿರತ್ತೆ ಅಂದರೆ 200 ರೂಪಾಯಿ ಅಥವಾ 150 ರೂಪಾಯಿಗೆ ತೊಗೊಂಡ್ರು, ರೈತರಿಗೆ ಕೊಡಬೇಕಾದ್ರೆ 70 ರೂಪಾಯಿ ಕೊಟ್ಟಿರತ್ತೆ. ಬಟ್ ಇಲ್ಲಿ ನಾವು ಪ್ರೈವೇಟಾಗಿ ಮಾಡ್ತಾ ಇರೋದ್ರಿಂದ ನಾವು 150 ರೂಪಾಯಿನೇ ಚಾರ್ಜ್ ಮಾಡ್ತಾ ಇದ್ದೀವಿ. ಹಂಗಾಗಿ ನಾವು ಏನಂದರೆ ಬೇಸಿಕ್ ಏನು ಕಾಸ್ಟ್ ಇದೆಯೋ ಅದೇ ಕಾಸ್ಟಿಗೆ ನಾವು ಸೇಲ್ ಮಾಡ್ತಾ ಇದ್ದೀವಿ. ಈ ಕೃಷಿಕರಿಗೆ ಟ್ರೈಕೋಡರ್ಮ ಸುಡೋಮನಸ್ ಉಪಯೋಗಿಸೋದ್ರಿಂದ ಈ ಕೃಷಿಯಲ್ಲಿ ಯಾವ ರೀತಿ ಉಪಯೋಗ ಆಗುತ್ತೆ ಅಂತೀರಾ? ಟ್ರೈಕೋಡರ್ಮ ಮತ್ತು ಸುಡೋಮನಸ್ ಬಳಸೋದ್ರಿಂದ ಏನಾಗತ್ತೆ ಅಂದರೆ, ನಾ ಹೇಳಿದ್ನಲ್ಲ ನಿಮ್ಮದು ಭೂಮಿದ ಆರೋಗ್ಯ ಬೆಳೀತಾ ಹೋಗುತ್ತೆ. ಇದೆಲ್ಲ ಏನು ಮಾಡತ್ತೆ ಅಂದರೆ ಇದು ಎಲ್ಲ ಹೊರಗಡೆಯಿಂದ ಏನೋ ಕೆಮಿಕಲ್ ಅಲ್ಲ, ಇದು ನೀವು ಯಾವುದೇ ಭೂಮಿನಲ್ಲಿ ಹೋಗ್ಬಿಟ್ಟು ಅದನ್ನು ಐಸೋಲೇಟ್ ಮಾಡಿದರೆ ನಿಮಗೆ ಟ್ರೈಕೋಡರ್ಮ ಮತ್ತು ಸುಡೋಮನಸ್ ಸಿಗತ್ತೆ. ಆದರೆ ಏನಾಗ್ತಾ ಇದೆ ಅಂದರೆ, ಇವಾಗ ನೀವು ಕಳೆನಾಶಕ ಹೊಡಿತಾ ಇದ್ದೀರ, ಕಳೆನಾಶಕ ಹೊಡಿಯೋದ್ರಿಂದ ಏನಾಗುತ್ತೆ, ಅದು ಸತ್ತೋಗುತ್ತೆ. ಹೇಗೆ ಕೆಲಸ ಮಾಡುತ್ತೆ ಅಂದರೆ ಈ ಟ್ರೈಕೋಡರ್ಮ ಮತ್ತು ಸುಡೋಮನಸ್ಸು, ನಿಮ್ಮ ಬೇರ್ ಸುತ್ತಲೂ ಏನು ಬೇರೆ ಶಿಲೀಂಧ್ರಗಳು ಬೆಳ್ಕೊಂತಿತ್ತು ಅವುಗಳ ಆಹಾರನ ಇದು ತಿನ್ನತ್ತೆ. ಆದ್ರಿಂದ ಅವಕ್ಕೆ ಆಹಾರ ಸಿಗದೆ ಅದು ಸತ್ತೋಗತ್ತೆ. ಇದು ಬೆಳ್ಕೊಳತ್ತೆ. ಇದು ಬೆಳೆಯೋದ್ರಿಂದ ನೀವು ಬ್ರೆಡ್ ಮೇಲೆ ಬೂಸ್ಟ್ ಬಂದಾಗ ನೋಡಿರ್ಬೇಕು, ಒಂಥರ ಸ್ಪಂಜ್ ಆದಂಗೆ ಆಗಿರತ್ತಲ್ವಾ? ಅದು ಹಾಗೆ ಏನಂದರೆ ನಿಮ್ಮ ಸಾಯ್ಲನ್ನು, ನಿಮ್ದು ಏನು ಭೂಮಿ ಇರತ್ತಲ್ಲ ಭೂಮಿ ಒಳಗಡೆ ಅದು ಸ್ಪಾಂಜ್ ಟೈಪ್ ಕ್ರಿಯೇಟ್ ಮಾಡುತ್ತೆ. ನಿಮಗೆ ಅಂಟು ಮಣ್ಣಿದ್ರೆ ಬೇರು ಅವಾಗ ತುಂಬ ಸಲೀಸಾಗಿ ಬೆಳೆಯಲ್ಲ. ಇವಾಗ ಅದೇ ಸಡಿಲ ಇದ್ರೆ ಮಣ್ಣು ಬೇರು ಆರಾಮಾಗಿ ಬೆಳ್ಕೊಳತ್ತೆ. ಬೇರು ಜಾಸ್ತಿ ಬೆಳೀತು ಅಂದರೆ ನಿಮ್ಮ ಗಿಡ ಶಕ್ತಿಯುತ ಆಗಿರತ್ತೆ, ಮೇಲ್ಗಡೆ ಎಲೆಗಳು ಜಾಸ್ತಿ ಆಗುತ್ತೆ, ಹಂಗಾಗಿ ಗಿಡದ ಆರೋಗ್ಯ ಚೆನ್ನಾಗಿರತ್ತೆ, ಹಂಗಾಗಿ ಇಳುವರಿನೂ ಜಾಸ್ತಿ ಬರುತ್ತೆ. ಮತ್ತು ಇನ್ನೊಂದಂದರೆ ಇದು ಒಂದ್ಸತಿ ಹಾಕಿದ್ಮೇಲೆ ನೀವು ಪದೇ ಪದೇ ಹಾಕ್ತಾ ಇರಬೇಕು, ಒಂದು 6 ತಿಂಗಳಿಗೆ ಒಂದ್ಸತಿ ಏನಾದರೂ ಹಾಕ್ತಾ ಇರಬೇಕು. ಅವಾಗ ಏನಾಗುತ್ತೆ ಅಂದರೆ ಭೂಮಿನ ಫಲವತ್ತತೆ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮ್ದು ಇಳುವರಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಅದೇ ರಾಸಾಯನಿಕಗಳನ್ನು ಬಳಸಿದರೆ ಭೂಮಿ ಫಲವತ್ತತೆ ಕಮ್ಮಿ ಆಗ್ತಾ ಹೋಗುತ್ತೆ, ಮತ್ತು ನೀವು ರಾಸಾಯನಿಕದ ಮೇಲೆ 100% ಡಿಪೆಂಡೆಂಟ್ ಆಗಿಬಿಡ್ತೀರಿ. ಒಂದು 6 ಸೈಕಲ್ ಆಗೋದ್ರೊಳಗೆ 100% ಡಿಪೆಂಡೆಂಟ್ ಆಗಿಬಿಡ್ತೀರಿ. ಇದೇ 6 ಸೈಕಲ್ ನೀವು ಟ್ರೈಕೋಡರ್ಮ ಮತ್ತು ಸುಡೋಮನಸ್ ಬಳಸಿದರೆ ಮತ್ತೆ ಇನ್ನೊಂದು 6 ಸೈಕಲ್ ಆದಮೇಲೆ ನಿಮಗೆ ಇದ್ರ ಬಳಕೆ ಕಮ್ಮಿ ಮಾಡ್ಬೋದು ನೀವು, ಯಾಕಂದರೆ ನಿಮ್ಮ ಭೂಮಿನಲ್ಲಿ ಆಲ್ರೆಡಿ ಇರತ್ತೆ. ಏನು ಇಂಪಾರ್ಟೆಂಟ್ ಏನು ಅಂದರೆ ಇದನ್ನೆಲ್ಲ ಬಳಸ್ಬೇಕಾದ್ರೆ ಇದಕ್ಕೆ ಒಂದು pH ಅನ್ನೋದಿರತ್ತೆ. pH ಅನ್ನೋದು ನ್ಯೂಟ್ರಲ್ಲು, ಆ್ಯಸಿಡಿಕ್ಕು ಮತ್ತು ಬೇಸಿಕ್ ಅಂತಿರತ್ತೆ. ಮುಂಚೆ ಕೆಮಿಕಲ್ ಹಾಕಿರಬಾರ್ದು, 5 ದಿವಸ ಮುಂಚೆ ಕೆಮಿಕಲ್ ಬಳಸಿರಬಾರ್ದು, ಯಾಕಂದರೆ ನಿಮ್ಮ ಸಾಯ್ಲಿಂದು pH ಚೇಂಜ್ ಆಗಿರತ್ತೆ. ಇದು ಬಳಸಿದ್ಮೇಲೆ ಮತ್ತೊಂದು 5 ದಿವಸ ಕೆಮಿಕಲ್ಸ್ ಏನು ಯೂಸ್ ಮಾಡಬಾರ್ದು, ಯಾಕಂದರೆ ಇವು pH ಅನ್ನೋದು ಏನು ಚೇಂಜ್ ಆಗುತ್ತಲ್ಲ ಅದರಿಂದ ಇದು ಸತ್ತೋಗತ್ತೆ. pH ಜಾಸ್ತಿ ಆದರೂ ಆ್ಯಸಿಡಿಕ್ ಆದರೂ ಸತ್ತೋಗುತ್ತೆ, ಬೇಸಿಕ್ ಆದರೂ ಸತ್ತೋಗ್ಬಿಡತ್ತೆ. ಹಾಗಾಗಿ ಇದು ಬಳಸೋ 5 ದಿವಸ ಮುಂಚೆ ಕೆಮಿಕಲ್ ಯೂಸ್ ಮಾಡಬಾರ್ದು, ಬಳಸೋ 5 ದಿವಸ ಆದಮೇಲೆ ಕೆಮಿಕಲ್ ಯೂಸ್ ಮಾಡಬಾರ್ದು. ಅಟ್ಲೀಸ್ಟ್ ಇದು ಒಂದು ಸ್ವಲ್ಪನಾದ್ರೂ ಭೂಮಿ ಒಳಗಡೆ ಸೇರ್ಕೊಳ್ಳೋ ತನಕ ಬಿಡಬೇಕು, ಇಲ್ಲ ಅಂದರೆ ಇದ್ರದ್ದು ಏನು ಉಪಯೋಗ ಗೊತ್ತಾಗಲ್ಲ ನಿಮಗೆ ಅಷ್ಟು. ಈಗ ಈ ಟ್ರೈಕೋಡರ್ಮ ಮತ್ತು ಸುಡೋಮನಸ್ನಿಂದ ಇಷ್ಟೊಂದೆಲ್ಲ ಅನುಕೂಲ ಇದೆ ಅಂತಂದರೆ, ಈಗ ನಮ್ಮ ರೈತರಲ್ಲಿ ಒಂದು ಗೊಂದಲ ಬರುತ್ತೆ, ಇಷ್ಟೊಂದೆಲ್ಲ ಅನುಕೂಲ ಐತಪ್ಪ, ಈಗ ಬೇರೆ DAP-ನೋ ಬೇರೆ ಬೇರೆ ರಾಸಾಯನಿಕ ಗೊಬ್ಬರಾದರೆ ಒಂದು ಎಕರೆಗೆ ಇಷ್ಟು ಪ್ರಮಾಣದಲ್ಲಿ ಹಾಕಿ 100 kg ಹಾಕಿ 200 kg ಹಾಕಿ ಅಂತೆಲ್ಲ ಹೇಳ್ತಾರೆ ವಿಜ್ಞಾನಿಗಳು. ನೀವು ಇದನ್ನ ಯಾವ ರೀತಿ ಶಿಫಾರಸು ಮಾಡ್ತೀರಾ, ಯಾವ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ರೈತರು ಅಂತೀರ? ಇದನ್ನ ಉಪಯೋಗಿಸ್ಲಿಕ್ಕೆ ನಿಮಗೆ 3 ವಿಧಾನ ಇದೆ. ಒಂದು ಬೀಜೋಪಚಾರ. ಬೀಜೋಪಚಾರ ಮಾಡಬೇಕಂದ್ರೆ ನಿಮ್ಮದು ಗಾತ್ರದ ಮೇಲೆ ಡಿಪೆಂಡ್ ಆಗುತ್ತೆ, ಏನು ಸೀಡ್ಸ್ ಯೂಸ್ ಮಾಡ್ತಾ ಇದ್ರಲ್ಲ ಸೀಡ್ಸಿನ ಗಾತ್ರದ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ 4 ಗ್ರಾಮಿಂದ 10 ಗ್ರಾಮ್ವರೆಗೆ ರೆಕಮೆಂಡೇಷನ್ ಇದೆ 1 kg. ಇವಾಗ ರಾಗಿ ಯೂಸ್ ಮಾಡ್ತಾ ಇದ್ರೆ 4 ಗ್ರಾಮ್ ಸಾಕಾಗತ್ತೆ, ಇವಾಗ ಅದೇ ಶೇಂಗಾ ಯೂಸ್ ಮಾಡಿದರೆ 10 ಗ್ರಾಮ್ ಬೇಕಾಗತ್ತೆ. ಅದನ್ನು ಹೇಗೆ ಮಾಡೋದು ಅಂದರೆ, ನೀವು 4 ಗ್ರಾಮ್ 10 ಗ್ರಾಮ್ ಏನು ಸುಡೋಮನಸ್ಸು ಮತ್ತು ಟ್ರೈಕೋಡರ್ಮ ಇಟ್ಕೊಳ್ಬೇಕು ಪೌಡ್ರ್ ಫಾರ್ಮ್ನಲ್ಲಿರೋದು, ಮತ್ತು ನೀವು ಒಂದು ಅಂಟದ್ರವಣ ಅಂತ ಮಾಡ್ಕೊಳ್ಬೇಕು. ಅಂಟದ್ರವಣ ಮಾಡೋದು ಹೇಗೆ ಅಂದರೆ, 250 ಗ್ರಾಮ್ ಬೆಲ್ಲ ಅಥವಾ ಸಕ್ಕರೆ ಹಾಕಿ ಒಂದು ಇನ್ನು ಲೀಟ್ರಿಗೆ ಕುದಿಸ್ಬೇಕು ಒಂದು 15 ನಿಮಿಷ. ಅದು ಒಂದ್ ಸ್ವಲ್ಪ ಪಾಕ ಬಂದಂಗ ಆಗತ್ತೆ. ಅವಾಗ ಏನಾಗತ್ತೆ ಅಂದ್ರೆ ಇದರಿಂದ ಅದು ತಣಿಬೇಕು, ಮತ್ತೆ ಫುಲ್ ತಣಿದ್ಮೇಲೆ ಮಾತ್ರ ಮಿಕ್ಸ್ ಮಾಡ್ಬೇಕು. ಬಿಸಿ ಇತ್ತು ಅಂದ್ರೆ ಮತ್ತೆ ಅದು ಉಪಯೋಗ ಬರಲ್ಲ, ಇದು ಸತ್ತೋಗಿರತ್ತೆ. ಅದನ್ನ ನೀವು ಒಂದ್ 4 ತಾಸು ಒಂದ್ಸತಿ ಮಿಕ್ಸ್ ಮಾಡಿ ಕಲಸಿ ಚಂದ ಮಾಡಿ ಕಲಸಿ ಹರಡಿಡ್ಬೇಕು. ಒಂದ್ 4 ತಾಸು ಬಿಟ್ಟು ಆಮೇಲೆ ಉಳ್ಮೆ ಮಾಡ್ಬೇಕು, ಬಿತ್ತನೆ ಮಾಡ್ಬೇಕು. ಅವಾಗ ಏನಾಗತ್ತೆ ಅಂದ್ರೆ ಇದು ಅದ ಕಂಡ್ಕೊಂಡಿರತ್ತೆ ನಿಮ್ದು ಸೀಡ್ಸಿಗೆ. ಸೀಡ್ಸಿಗೆ ಅಂಟ್ಕೊಂಡಿರೋದು ಏನಾಗತ್ತೆ ಅಂದ್ರೆ ನೀವು ಎಲ್ಲಿ ಬಿತ್ತನೆ ಮಾಡಿರ್ತಿರಲ್ಲ ಅಲ್ಲಿ ಅದು ಬೆಳ್ಕೊಳತ್ತೆ ಸುತ್ತಲೂ. ಇವಾಗ ಇದೆಲ್ಲ ಏನಂದ್ರೆ ಸೂಕ್ಷ್ಮಾಣುಜೀವಿಗಳು, ಕಣ್ಣಿಗೆ ಕಾಣಿಸದೇ ಇರುವಂತದ್ದು. ಅಲ್ಲಿ ಭೂಮಿ ಒಳಗಡೆ ಅದು ಬೆಳ್ಕೊಂಡ್ಮೇಲೆ ಏನಾಗತ್ತೆ ಅಂದ್ರೆ ಅದು ಬೀಜದ ಸುತ್ತಮುತ್ತಲು ಸ್ಪಾಂಜಿ ಲೇಯರ್ ಆಗತ್ತೆ. ಹೇಗೆ ಹೇಳಿದ್ನಲ್ಲ, ಬ್ರೆಡ್ ಮೇಲೆ ಏನು ಸ್ಪಂಜ್ ಬರತ್ತೆ ಅಂದ್ರೆ ಅದು ಮಣ್ಣನ್ನು ಸಡ್ಲ ಮಾಡತ್ತೆ. ಅದರಿಂದ ನಿಮ್ದು ಬೀಜ ಬೇಗನೆ ಮೊಳಕೆ ಹೊಡಿಯತ್ತೆ. ಆ ಮೊಳಕೆ ಹೊಡೆದಿದ್ದು ಮತ್ತೆ ಬೇರು ಬೇಗನೆ ಹರಡ್ಕೊಳತ್ತೆ, ಅದರಿಂದ ನಿಮ್ ಗಿಡ ಚೆನ್ನಾಗಿರತ್ತೆ. ಇದು ಬೀಜೋಪಚಾರ. ಇನ್ನೊಂದೇನಂದ್ರೆ ನೀವು ಉಳ್ಮೆ ಮಾಡ್ಬೇಕಾದ್ರೆ ನೀವು ಭೂಮಿನ ರೆಡಿ ಮಾಡ್ಬೋದು, ತಯಾರು ಮಾಡ್ಬೋದು. ನೀವೇನ್ ಮಾಡ್ತೀರಿ, ಹೆಚ್ಚಾಗಿ ಬಿತ್ತನೆ ಮಾಡೋ ಒಂದು 4 ದಿವಸ 5 ದಿವಸ ಮುಂಚೆ ಗೊಬ್ಬರ ಹಾಕ್ತೀರಿ, ಕೊಡುಗೆ ಗೊಬ್ಬರನ. ಈ ಕೊಡುಗೆ ಗೊಬ್ಬರ ಇದೆ ಅಲ್ಲ, ಆ ಕೊಡುಗೆ ಗೊಬ್ಬರ ಹಾಕೋಕ್ಕಿಂತ ಒಂದ್ 10 ದಿವಸ ಮುಂಚೆ, 20 ದಿವಸ ಆದ್ರೆ ಇನ್ನೂ ಒಳ್ಳೇದು. 20 ದಿವಸ ಮುಂಚೆ 2 ಕೆಜಿ ಸುಡೋಮೊನಸು, 2 ಕೆಜಿ ಟ್ರೈಕೋಡರ್ಮ ಕೊಡುಗೆ ಗೊಬ್ಬರ, 100 ಕೆಜಿ ಕೊಡುಗೆ ಗೊಬ್ಬರಕ್ಕೆ 2-2 ಕೆಜಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದು ಉಂಡೆ ಕಟ್ಟಿದ್ರೆ ಪುಡಿ ಆಗಬಾರ್ದು, ಹಂಗೆ ಅದು ಕೈಯಿಂದ ಹೊರಗಡೆ ನೀರು ಬರಬಾರ್ದು, ಅಷ್ಟೇ ತೇವಾಂಶ ಅಷ್ಟೇ ಇರಬೇಕು. ಅಷ್ಟು ತೇವಾಂಶ ಇತ್ತು ಅಂದರೆ ಅದಕ್ಕೆ ಮಿಕ್ಸ್ ಮಾಡಿ ಒಂದು 4 ದಿವಸಕ್ಕೆ ಒಂದ್ಸತಿ ತಿರುಗಿಸಾಕ್ತಾ ಇರಬೇಕು. ಅವಾಗ ಏನಾಗುತ್ತೆ ಅಂದರೆ ನಾವು 2 ಕೆಜಿ ಏನು ಕೊಟ್ಟಿರ್ತೀವೋ ಅದು ಆಲ್ಮೋಸ್ಟ್ 20 ಕೆಜಿ ಅಷ್ಟು ಬೆಳ್ಕೊಳತ್ತದು 20 ದಿವಸದೊಳಗಡೆ. ಅದನ್ನು ಬೆಳ್ಕೊಂಡಿರೋ ಗೊಬ್ಬರನ ನೀವು ಸಿಂಪಡಣೆ ಮಾಡಿದರೆ ನಿಮ್ಮ ಭೂಮಿದು ಫಲವತ್ತತೆ ಜಾಸ್ತಿ ಆಗತ್ತೆ. ಹಾಂ, ಭೂಮಿಗೆ ಚೆಲ್ಲಬೇಕು. ನೀವು ಹೆಂಗೆ ಗೊಬ್ಬರ ಚೆಲ್ತೀರೋ ಹಾಗೆ ಚೆಲ್ಲಬೇಕು. ಅದು ಚೆಲ್ಲೋದ್ರಿಂದ ಏನಾಗುತ್ತೆ ಅಂದರೆ ಭೂಮಿಯ ಫಲವತ್ತತೆ ಜಾಸ್ತಿ ಆಗತ್ತೆ. ಭೂಮಿ ಫಲವತ್ತತೆ ಜಾಸ್ತಿ ಆಗೋದು ಒಂದೇ ಅಲ್ಲ, ನೀವೇನು ಬಿತ್ತನೆ ಮಾಡೋ ಇದಿರಲ್ಲ ಆ ಬಿತ್ತನೆ ಮಾಡಿದ ಗಿಡಗಳು ಶಕ್ತಿಯುತವಾಗಿರತ್ತೆ. ಯಾಕಂದರೆ ಬೇರಿಗೆ ಒಂದು ಕೋಟಿಂಗ್ ಬಂದಂಗಾಗಿ ಬೇರೆ ಯಾವುದು ರೋಗಕಾರಕ ಸೂಕ್ಷ್ಮಜೀವಿಗಳು ಯಾವುದು ಅಂಟ್ಕೊಂಡಿಲ್ಲದಂಗೆ ಇದು ನೋಡ್ಕೊಳತ್ತೆ. ಸೊ ಇದು ಒಂದು ಮೆಥಡ್ ಆಗತ್ತೆ. ಮೂರನೇ ಮೆಥಡ್ ಅಂದರೆ ನೀವು ಸಸಿಗಳು ಮಾಡ್ತಿರಲ್ವ, ಸಸಿಗಳನ್ನು ಅದ್ದಿಡಬೇಕು. ಅದು ಅಷ್ಟೆ. ಏನು ಅಂದರೆ ನೀವು ಒಂದು 100 ಲೀಟ್ರಿಗೆ 2 ಕೆಜಿ ಹಾಕಿ ಆ ನೀರಿನಲ್ಲಿ ಏನಿದೆಯೋ ಅದನ್ನು ಅದರೊಳಗಡೆ ಅದ್ದಿಡಬೇಕು. ಇವತ್ತಿನ ದಿವಸ ರಾತ್ರಿ ಅದ್ದಿಟ್ಟು ಬೆಳಗ್ಗೆ ನಾಟಿ ಮಾಡ್ಕೊಂಡು ಹೋದರೆ ಸರಿಯಾಗತ್ತೆ. ಅಂದರೆ ಈ ತೋಟಗಾರಿಕೆ ಬೆಳೆಗಳು ತರಕಾರಿ ಬೆಳೆಗಳಿಗೆ ಅನುಕೂಲ ಅಂತ ಅನುಕೂಲ ಆಗುತ್ತೆ. ಅದನ್ನ ಮಾಡ್ಬೋದು. ಇಲ್ಲಾಂದ್ರೆ ಕಬ್ಬು ಅಂತದಾದ್ರೆ ಕಬ್ಬನ್ನು ನೆನ್ಸಿಡ್ಬೋದು. ಈ ಏನು ಮಿಕ್ಸ್ ಮಾಡಿ ಇಟ್ಟಿದ್ದೀರಲ್ಲ ಅದರೊಳಗಡೆ ನೆನ್ಸಿಟ್ಟು ಆಮೇಲೆ ನೆಟ್ಕೊಂಡು ಹೋದರೆ ಅದು ಉಪಯುಕ್ತ ಆಗಿರತ್ತೆ. ಈ ಮೂರು ಮೆಥಡ್ ಇದೆ ಇದಕ್ಕೆ. ಈ ಟ್ರೈಕೋಡರ್ಮ ಮತ್ತು ಈ ಸೋಡಮಾಸ್ನಿಂದ ಇಷ್ಟೊಂದೆಲ್ಲ ಉಪಯೋಗ ಇರಬೇಕಾದ್ರೆ ಈ ರೈತರಿಗೆ ಈ ಅರಿವು ಮೂಡಿಸೋಂಥ ಕಾರ್ಯಕ್ರಮಗಳು ಅವರಿಗೆಲ್ಲ ಒಂದು ತಿಳುವಳಿಕೆ ಕೊಡಬೇಕಂದ್ರೆ ನೀವು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ರಿ? ರೈತರಿಗೆ ತಿಳುವಳಿಕೆ ಕೊಡೋದು ಇವಾಗ ಯಾವಾಗಲೂ ಏನಂದರೆ ನಮ್ಮದು ರೈತರದು ಕಷ್ಟಪಟ್ಟಿರ್ತಾರೆ, ಅವರಿಗೆ ಬೆಳೆ ಸರಿಯಾಗಿ ಬಂದರೆ ಸಾಕಾಗಿರತ್ತೆ. ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಯಾವಾಗಲೂ ಪಕ್ಕದವ್ರ ಹೊಲ ನೋಡ್ತೀರಿ, ಅವ್ರು ಚೆನ್ನಾಗಿ ಬಂದಿದೆ ಅಂದರೆ ಅವ್ರು ಏನು ಮಾಡಿದಾರೋ ಅದನ್ನು ನೀವು ಮಾಡೋದು ಅಂತ. ಹಾಗಾಗಿ ಅದು ಏನಾಗುತ್ತೆ ಅಂದರೆ ಈ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರೈತರು ಆಲ್ಮೋಸ್ಟ್ ಅವ್ರದ್ದು ಏನೇ ಪ್ರಾಬ್ಲಮ್ ಬಂದರೂ ಬರ್ತಾರೆ ಸಲಹೆ ಕೇಳಿ. ಸಲಹೆ ಕೇಳಲಿಕ್ಕೆ ಬಂದಾಗ ಈ ಪ್ರಕಾಶ್ ಕೆರೆ ಇದ್ದಾರೆ ಸರ್, ಹಾರ್ಟಿಕಲ್ಚರ್ ಕ್ರಾಪ್ಸ್ ಇದ್ದಾರೆ, ಓಂಕಾರಪ್ಪ ಸರ್ ಇದ್ದಾರೆ, ಓಕುಮಾರ್ ಸರ್ ಇದ್ದಾರೆ, ಅವರೆಲ್ಲರೂ ಹೇಳ್ತಾರೆ ಇದನ್ನೆಲ್ಲ ಬಳಕೆ ಮಾಡಿ ಅಂತ. ಬಳಕೆ ಮಾಡಿದಾಗ ಯಾರಿಗೆ ರಿಸಲ್ಟ್ ಬರುತ್ತಲ್ಲ ಅವ್ರ ರಿಸಲ್ಟ್ ನೋಡಿಬಿಟ್ಟು ನಮಗೆ ಬೇರೆಯವ್ರು ಬರ್ತಾರೆ. ನಾವು ಮತ್ತೆ ಇವ್ರದ್ದು ಈರುಳ್ಳಿದು ಫೀಲ್ಡ್ ಡೇ ಅಂತ ಆಗತ್ತೆ, ಅಲ್ಲಿ ಹೋದಾಗೆಲ್ಲ ನಾವು ಹೇಳ್ತೀವಿ ಹಿಂಗೆ ಹೀಗೆ ಬಳಸಿ ಇದರಿಂದ ಉಪಯೋಗ ಇದೆ ಅಂತ. ಆದರೂ ನಾವು ಎಷ್ಟೇ ಹೇಳಿದ್ರು ಇನ್ನೊಬ್ರು ಮಾಡಿಬಿಟ್ಟು ಅದನ್ನು ಸಕ್ಸಸ್ ಬಂದಿರೋದು ನೋಡಿದ್ರೆ, ಇವನ್ನ ಹೇಳಿದ್ನಲ್ಲ ಹರಿಯಬ್ಬೆನಲ್ಲಿ ಹಂಜಾರಪ್ಪನವ್ರು ಇದ್ದಾರೆ ಅವ್ರು ಯೂಸ್ ಮಾಡಿದ್ರು, ಅವ್ರು ನೋಡಿಬಿಟ್ಟು ಇನ್ನೊಂದು 15 ಜನ ಬಂದರು. ಇವಾಗ 15 ಜನ ಬಂದಿರೋರ್ದು ಅವ್ರದ್ದು ಬೆಳೆ ನೋಡಿಬಿಟ್ಟು ಇನ್ನು ಪಕ್ಕದ ಊರಿನವ್ರು ನೋಡ್ಕೊಂಡು ಬರ್ತಾರೆ. ಹೀಗೆ ಬರ್ತಾ ಇದ್ದಾರೆ. ಏನಂದರೆ ಸ್ವಲ್ಪ ನಿಧಾನ ಆಗ್ತಾ ಇದೆ, ಆದರೂ ಮುಂದೆ ನಮ್ಮ ಬೆಳವಣಿಗೆ ಜಾಸ್ತಿ ಆಗುತ್ತೆ ಅನ್ನೋದು ನಮಗೆ ಆಶಯ ಇದೆ. ನೀವು ಈ ರೈತರ ಜಮೀನುಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಅವರಿಗೊಂದು ಅರಿವು ಮೂಡಿಸಿದ ಕಾರ್ಯಕ್ರಮಗಳು ಅದನ್ನು ಒಂದು ಗ್ರಾಮದಲ್ಲಿ ಒಂದೊಂದು ಪ್ರಾತ್ಯಕ್ಷಕನ್ನು ಮಾಡಿ ಅಲ್ಲಿ ಒಂದು ಅದರ ಒಂದು ಬದಲಾವಣೆಯನ್ನು ತೋರಿಸೋ ಒಂದು ಪ್ರಯತ್ನ ಏನಾದರೂ ಮಾಡ್ತಾ ಇದ್ದೀರಾ? ಇನ್ನೂವರೆಗೆ ನಾವು ಶುರು ಮಾಡಿಲ್ಲ ಅದನ್ನು, ಬಟ್ ಮುಂದೆ ಅಂಥ ಯೋಜನೆಗಳಿದ್ದಾವೆ. ಯಾಕಂದರೆ ಕೃಷಿ ವಿಜ್ಞಾನ ಕೇಂದ್ರದ ಜೊತೆಗೆ ನಾವು ತುಂಬ ಒಡನಾಟ ಹೊಂದಿದ್ದೀವಿ, ಮತ್ತು ಕೃಷಿ ವಿಶ್ವವಿದ್ಯಾನಿಲಯದಿಂದನೂ ನಮಗೆ ತುಂಬ ಸಪೋರ್ಟ್ ಸಿಗ್ತಾ ಇದೆ, ಕೆಳದಿ ಶಿವಪ್ಪನಾಯ್ಕ ಕೃಷಿ ವಿಶ್ವವಿದ್ಯಾನಿಲಯದಿಂದ. ಹಾಗಾಗಿ ಅವ್ರ ಪ್ರತ್ಯಕ್ಷಿಕೆಗಳು ಏನೇನಿದೆಯೋ ಅಲ್ಲೂ ನಮ್ಮ ಪ್ರಯೋಗಗಳನ್ನು ನಾವು ಮಾಡಬೇಕು ಅಂತಿದ್ದೀವಿ. ಮುಂದೆ ಇಂಥದ್ದೇ ಬೇರೆ ಬೇರೆ ಸೂಕ್ಷ್ಮಾಣುಜೀವಿಗಳನ್ನು ಬೆಳಿಬೇಕು ಅಂತಿದ್ದೀವಿ, ರೈಜೋಬ್ಯಾಕ್ಟರು ಇಂಥದ್ದೆಲ್ಲ ಬೆಳಿಬೇಕು ಅಂತಿದ್ದೀವಿ. ಬಟ್ ಆದರೆ ಶುರು ಮಾಡಲಿಕ್ಕೆ ನಾವು ಇದೆರಡರಿಂದ ಸ್ಟಾರ್ಟ್ ಮಾಡಿದ್ದೀವಿ. ಮುಂದೆ ರೈತರೆಲ್ಲ ಸಹಕರಿಸಿದರೆ ಅವರು ಡಿಮ್ಯಾಂಡ್ ಇತ್ತು ಅಂದರೆ ನಾವು ಅವಾಗ ಜಾಸ್ತಿ ಮಾಡಲಿಕ್ಕೆ ನಮಗೂ ಒಂದು ಉತ್ಸಾಹ ಬರುತ್ತೆ. ಈಗ ನೀವು ಯುವಕರಿಗೆ ಈ ಕೃಷಿಯಲ್ಲಿ ಉದ್ಯಮಶೀಲತೆಯನ್ನು ಆರಂಭಿಸಬೇಕು ಅಂತ ಎಲ್ಲ ಹೇಳಿದ್ರಿ, ಮತ್ತೆ ಇವನ್ನೆಲ್ಲ ಒಂದು ಬಳಸಿಕೆ ಮಾಡ್ಕೊಂಡು ಕೃಷಿಯಲ್ಲಿ ಯಾವ ರೀತಿ ಒಂದು ಪ್ರಗತಿ ಕಾಣಬಹುದು ಅಂತ ಯುವಕರಲ್ಲಿ ಏನಾದರೂ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಅವ್ರಿಗೆಲ್ಲ ಒಂದು ಮನಸ್ಥೈರ್ಯ ತುಂಬುವಂಥದ್ದು ಏನಾದರೂ ಮಾಡ್ತಾ ಇದ್ರು? ಸದ್ಯಕ್ಕೆ ನಾವಿನ್ನೂ ಜಾಸ್ತಿ ಏನೂ ಮಾಡ್ತಾ ಇಲ್ಲ, ಬಟ್ ಆದರೆ ನಮ್ಮಲ್ಲಿರೋದು ಏನಂದ್ರೆ ನಮಗೆ ಗೊತ್ತಿರೋವಂಥದ್ದನ್ನು ಇನ್ನೊಬ್ರಿಗೆ ಹಂಚಬೇಕು ಅಂತ. ಇವಾಗ RKVY ಪ್ರಾಜೆಕ್ಟ್ ಬಗ್ಗೆ ಹೇಳಿದೆ, ಅದರಲ್ಲಿ ನಾವು ಅಡಿಕೆ ಸಿಪ್ಪೆ ಏನಿದೆ ಅದು ಬೇಗ ಡಿಕಾಂಪೋಸ್ ಆಗೋ ರೀತಿ ಕಾಂಪೋಸ್ಟ್ ಮಾಡೋ ರೀತಿ ಯೋಚನೆ ಮಾಡ್ತಾ ಇದ್ವಿ. ಅದಕ್ಕೆ ಒಂದು ಪ್ರಾಜೆಕ್ಟನ್ನು ನಾವು ಸಬ್ಮಿಟ್ ಮಾಡಿದ್ವಿ ನಿಯಮ್ ಜೈಪುರಿಗೆ. ಅಲ್ಲೂ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಕ್ಕಿದೆ ಅದರ ಬಗ್ಗೆ. ಮುಂದೆ ಅದನ್ನ ಯಾವ ಥರ ಕಾರ್ಯಕರಣಿಗೆ ತರಬೇಕು ಅನ್ನೋದು ಇದೆ ನಮಗೆ. ಇಂಥ ಕಾರ್ಯಕ್ರಮಗಳು ಇವಾಗ ಗೌರ್ಮೆಂಟಿಂದ ಏನೇನು ಸ್ಕೀಮ್ ಇದೆ, ಏನು ಸಪೋರ್ಟ್ ಇದೆ, ಅದನ್ನೆಲ್ಲ ಯುವಕರು ಯಾವಾಗಲೂ ನಾವು ಒಂದೇ ಕಡೆ ಕೂತ್ಕೊಂಡಿದ್ರೆ ಆಗಲ್ಲ. ಇವಾಗ ನಿಮಗೆ ನೋಡ್ಬೋದು, ನೀವು ಇಂಟರ್ನೆಟ್ ನಿಮಗೆಲ್ಲರ ಮೊಬೈಲ್ನಲ್ಲೂ ಸಿಗುತ್ತೆ. ನಾವು ಅದನ್ನು ಸ್ವಲ್ಪ ಹುಡುಕ್ಬೇಕಾಗತ್ತೆ. ಹುಡುಕಿದ್ಮೇಲೆ ಮತ್ತೆ ಈ ಕೃಷಿ ವಿಜ್ಞಾನ ಕೇಂದ್ರ, ಯೂನಿವರ್ಸಿಟಿ ಇಂಥದ್ರ ಕಡೆ ನಾವು ಸಂಪರ್ಕ ಇಟ್ಕೊಂಡಿರ್ಬೇಕಾಗತ್ತೆ. ಸಂಪರ್ಕ ಇಟ್ಕೊಂಡು ಏನೇನು ಸ್ಕೀಮ್ ಇದೆ ಅಂತ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಹೋಗ್ಬೋದು, ಏನೇನು ಸ್ಕೀಮ್ ಇದೆ ಅಂತ ಕೇಳ್ಕೊಳ್ಬೇಕು. ಕೃಷಿನಲ್ಲಿ ಇದು ಒಂದು ಇದರಿಂದ ಹೋಗ್ತಾ ಇದ್ದೀವಿ, ಆ್ಯಂಗಲಿಂದ ಹೋಗ್ತಾ ಇದ್ದೀವಿ. ಇನ್ನೂ ಭಾಳಷ್ಟು ಇದೆ. ನೀವು ಇವಾಗ ಶೇಂಗಾ ಬೀಜ ನೀವು ಹಾಗೆ ಮಾರಾಟ ಮಾಡಿದರೆ 110 ರೂಪಾಯಿ ಕೆ ಜಿ ಇದೆ. ಅದೇ ನೀವು ಅದಕ್ಕೆ ಒಂದಿಷ್ಟು ಖಾರ ಸೇರಿಸಿ ಮಾರಾಟ ಮಾಡಿದರೆ ಮೌಲ್ಯವರ್ಧನೆ ಮಾಡೋದು ತುಂಬ ಇಂಪಾರ್ಟೆಂಟ್. ಮೌಲ್ಯವರ್ಧನೆ ಮಾಡಬೇಕಂದ್ರೆ ನಾವು ಏನು ಯೋಚನೆ ಮಾಡಬೇಕು ಅಂದರೆ, ಮಾರ್ಕೆಟ್ನಲ್ಲಿ ಆಲ್ರೆಡಿ ಇದೆಯಾ, ಇದ್ದರೆ ನಾವು ಅವ್ರಿಗಿಂತ ಏನು ಡಿಫ್ರೆಂಟ್ ಇದ್ದೀವಿ, ಬೇರೆ ಏನು ಮಾಡ್ತಾ ಇದ್ದೀವಿ ಅಂತ. ಆಮೇಲೆ ನಾವು ಮಾಡಿದರೆ ನಮಗೆ ಅದ್ರದ್ದು ಖರ್ಚು ಎಷ್ಟು ಬರುತ್ತೆ, ಪ್ರಾಫಿಟ್ ಎಷ್ಟು ಇಟ್ಕೊಳ್ಬೋದು ಅಂತ. ಎಲ್ಲರೂ ಮಾಡೋದು ದುಡ್ಡು ಸಲುವಾಗಿ ಮಾಡ್ತಾರೆ, ಅಥವಾ ಆತ್ಮತೃಪ್ತಿಗಾಗಿ ಮಾಡ್ತಾರೆ. ಏನಂದರೆ ನಮಗೆ ಪ್ರಾಫಿಟ್ಟು ಬರಬೇಕು, ಅಟ್ಲೀಸ್ಟ್ ನಾವು ಹಾಕಿದ ದುಡ್ಡು ವಾಪಸ್ ಬರಬೇಕು ಅಂಥದ್ದನ್ನೆಲ್ಲ ಯೋಚನೆ ಮಾಡಬೇಕು. ಅದು ಯೋಚನೆ ಮಾಡೋದು ಯುವಕರು ಹೆಂಗೆ ಯೋಚನೆ ಮಾಡಬೇಕು ಅಂದರೆ, ನಾನು ಏನಾದ್ರು ಇವತ್ತೆ ಚಿಕ್ಕಿ ಮಾಡಿದೆ, ಚಿಕ್ಕಿ ತಿನ್ನೋರು ಎಷ್ಟು ಜನ ಇದ್ದಾರೆ ಈ ರೀಜನಲ್ಲಿ, ಚಿಕ್ಕಿ ತಿಂತಾರೆ ಅಥವಾ ಎಲ್ಲರೂ ಮನೇಲಿ ಶೇಂಗಾ ಬೀಜನ ಬೇಯಿಸ್ಬಿಟ್ಟು ಅವರೇ ತಿನ್ನೋರು ಇದ್ದಾರೆ ಅಂತ. ಇವಾಗ ನೀವು ಚಿಕ್ಕಿಗೆ ನೀವು ಅದನ್ನೇ ನೀವು ಶಾಲೆ ಹತ್ರ ಇಟ್ಟರೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಅದೇ ನೀವು ಅಲ್ಲಿ ಫ್ಯಾಕ್ಟ್ರಿ ಹತ್ರ ಇಟ್ಟರೆ ಯಾರೂ ತೊಗೊಳಲ್ಲ, ಯಾಕಂದರೆ ಅವ್ರಿಗೆ ಗಟ್ಟಿ ಆಹಾರ ಬೇಕಾಗಿರೋ. ಸೊ ನಮ್ಮದು ಯಾರು ತಿಂತಾರೆ ಅನ್ನೋದು ಕನ್ಸ್ಯೂಮರ್ ಬಗ್ಗೆನೂ ನಮಗೆ ನಾಲೆಜ್ ಇರಬೇಕಾಗತ್ತೆ. ಇಂಥದ್ದೆಲ್ಲ ಯೋಚನೆ ಮಾಡಿಬಿಟ್ಟು ನಿಮ್ಮ ಪ್ರದೇಶದಲ್ಲಿ ನಾ ಹೇಳಿದ್ನಲ್ಲ, ಇಲ್ಲಿ ನಾವು ಈ ಉದ್ಯಮ ಸ್ಟಾರ್ಟ್ ಮಾಡಬೇಕಂದ್ರೆ ಇಲ್ಲಿಂದ ರೈತರು ಶಿವಮೊಗ್ಗಕ್ಕೆ ಹೋಗಬೇಕಿತ್ತು, ಇಲ್ಲಾಂದರೆ ಬೆಂಗಳೂರಿಗೆ ಹೋಗಬೇಕಿತ್ತು. ಇಲ್ಲೇ ಕೊಟ್ಟರೆ ನಿಮಗೆ ರೈತರು ಸಿಗ್ತಾರೆ, ಮತ್ತು ಈರುಳ್ಳಿಗೆ ಇದು ನೋಡ್ ಸಕ್ಸಸ್ ಸ್ಟೋರಿ ಇದು, ಇದರಿಂದ ಬಳಕೆಯಿಂದ. ಅದೇ ರೀತಿ ದಾಳಿಂಬೆನೂ ಸಕ್ಸಸ್ ಸ್ಟೋರಿ. ಇದೆರಡು ರೀಜನ್ನಲ್ಲಿ ಈರುಳ್ಳಿ ಮತ್ತು ದಾಳಿಂಬೆ ತುಂಬ ಪ್ರಮುಖ ಬೆಳೆಯಾಗಿದೆ. ಹಾಗಾಗಿ ನಿಮಗೆ ಇಲ್ಲಿ ನೀವು ಉದ್ಯಮ ಸ್ಟಾರ್ಟ್ ಮಾಡಿದರೆ ನಿಮಗೆ ಸಕ್ಸಸ್ ಸಿಗೋ ಚಾನ್ಸ್ ಜಾಸ್ತಿ ಇದೆ. ಅದೇ ರೀತಿ ಯುವಕರು ಯೋಚನೆ ಮಾಡಬೇಕು. ಆಮೇಲೆ ಯಾವಾಗಲೂ ನಾವೊಂದು ಯೋಚನೆ ಮಾಡಬೇಕು, ನೀವು ಯಾವುದೇ ಉದ್ಯಮ ಶುರು ಮಾಡಿ ಅಟ್ಲೀಸ್ಟ್ ನಿಮಗೆ 3 ವರ್ಷ ತನಕ ಏನೂ ಪ್ರಾಫಿಟ್ ಬರಲ್ಲ, ಅದು ತುಂಬ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಏನು ಇಂಪಾರ್ಟೆಂಟು ಅಂದರೆ, ನೀವು ಒಂದು ಉದ್ಯಮ ಸ್ಟಾರ್ಟ್ ಮಾಡಿದಾಗ ನಾನು CEO ನಾನು ಈ ಕೆಲಸ ಮಾಡಲ್ಲ ಅಂತ ಆಗಬಾರ್ದು. ನಾಳೆ ದಿವಸ ಕಸ ಹೊಡಿಬೇಕಂದ್ರೂ ರೆಡಿ ಇರಬೇಕು, ನೀವು ಪ್ಯಾಕಿಂಗ್ ಮಾಡಬೇಕಂದ್ರೂ ರೆಡಿ ಇರಬೇಕು, ಸೇಲ್ಸ್ ಮಾಡಬೇಕಂದ್ರೂ ರೆಡಿ ಇರಬೇಕು, ಎಲ್ಲದಕ್ಕೂ ಇಡಬೇಕು. ಇವಾಗ ನಾನು CEO ನಾನು ಸೇಲ್ಸಿಗೆ ಇನ್ನೊಬ್ಬನ ಬರ್ತಾನೆ, ಕಸ ಹೊಡಿಲಿಕ್ಕೆ ಇನ್ನೊಬ್ಬರು ಬರ್ತಾರೆ ಅಂದರೆ ನಿಮ್ಮದು ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ನಿಮಗೆ ಸೇಲ್ಸ್ ಆಗದೆ ನೀವು ಎಂಪ್ಲಾಯಿಗಳನ್ನು ಇಟ್ಕೊಂಡ್ರಿ ಅಂದರೆ ಅವರಿಗೆ ತಿಂಗಳ ತಿಂಗಳ ಸಂಬಳ ಕೊಡಬೇಕು. ನಿಮಗೆ ಸೇಲ್ಸ್ ರೆವೆನ್ಯೂ ಅನ್ನೋದು ಬರ್ತಾ ಇಲ್ಲ ಅಂದರೆ ನೀವು ಅವ್ರಿಗೆ ಸಂಬಳ ಕೊಡೋಕ್ಕಾಗಲ್ಲ. ಹಾಗಾಗಿ ಶುರುವಿನಲ್ಲಿ ಎಲ್ಲ ಕೆಲಸನೂ ನೀವು ಮಾಡ್ಕೊಳ್ಬೇಕಾಗತ್ತೆ. ಮುಂದೆ ನಿಮ್ಮದು ಉದ್ಯಮ ದೊಡ್ಡದಾದಾಗ ನೀವು ಹೀಗೆ ಬೇರೆಯವ್ರಿಗೆ ಜಾಸ್ತಿ ಜನ ಕೆಲಸ ಕೊಡ್ಬೋದು, ಉದ್ಯಮ ಕೊಡ್ಬೋದು, ಎಲ್ಲ ಮಾಡ್ಬೋದು. ಅಲ್ಲಿವರೆಗೂ ತಾಳ್ಮೆ ಇರಬೇಕು, ಅಲ್ಲಿವರೆಗೂ ನಿಮಗೆ ತಾಳ್ಮೆ ಇರಬೇಕು. 2-3 ವರ್ಷ ತನಕ ನನಗೇನೂ ಪ್ರಾಫಿಟ್ ಬರಲ್ಲ ಅನ್ನೋದು ತಲೆಯಲ್ಲಿ ಇದ್ಬಿಟ್ಟಿರಬೇಕು. ಏನಪ್ಪ ಇದು 1 ವರ್ಷ ಆಯಿತು ನನಗೆ 1 ಪೈಸಾನೂ ಬರ್ತಾ ಇಲ್ಲ, ನಾನು ಇದು ಬಿಟ್ಬಿಡ್ತೀನಿ ಅಂತ ಬಿಟ್ಟರೆ ಅವಾಗ ನೀವು ಮತ್ತೆ ಫೇಲ್ ಆಗ್ತೀರಿ. ಸರ್, ಕೊನೆಯದಾಗಿ ನೀವು ಒಬ್ಬ ಕೃಷಿ ಉದ್ಯಮಿಯಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮುಂದಿನ ಬೇರೆ ಬೇರೆ ಏನು ಯೋಜನೆಗಳಿದ್ದಾವೆ ನಿಮ್ಮ? ಕೃಷಿ ಉದ್ಯಮಿಯಾಗಿ ನಮಗೆ ಏನಂದರೆ ಯಾವಾಗಲೂ ನಾವು ಕಸದಿಂದ ರಸ ಮಾಡಬೇಕು. ಇವಾಗ ನಮಗೆ ಮೇನ್ ಕಾಣಿಸ್ತಾ ಇರೋದು ಬೆಳೆಗಳ ಪರಿವರ್ತನೆ ಆಗ್ತಾ ಇದೆ. ಮುಂಚೆ ದಾಳಿಂಬೆ ತೋಟಗಳಿದ್ವು, ದಾಳಿಂಬೆ ತೋಟಗಳನ್ನೆಲ್ಲ ಇವಾಗ ತೆಗೆದುಬಿಟ್ಟು ಅಡಿಕೆ ಹಾಕ್ತಾ ಇದ್ದಾರೆ. ಇವಾಗ ಅಡಿಕೆ ಹಾಕಿದ್ರಿಂದ ಏನಾಗ್ತಾ ಇದೆ ಅಂದರೆ ಅಡಿಕೆ ಸಿಪ್ಪೆಯಿಂದ ತ್ಯಾಜ್ಯಗಳು ಬರುತ್ತೆ. ಅದನ್ನು ಏನು ಮಾಡ್ತಾರೆ ಅಂದರೆ, ನೀವು ಚನ್ನಗಿರಿ ಸೈಡ್ ಹೋದರೆ ರೋಡ್ ಸೈಡಿಗೆಲ್ಲ ರಾಶಿ ಹಾಕಿರ್ತಾರೆ. ಅದು ನಾಳೆ ದಿವಸ ದೊಡ್ಡ ಪ್ರಮಾಣದಲ್ಲಾಗುತ್ತೆ ಹಿರಿಯೂರು ಚಿತ್ರದುರ್ಗದಲ್ಲೆಲ್ಲ, ಯಾಕಂದರೆ ಎಲ್ಲರೂ ಅಡಿಕೆಗೆ ಹೋಗ್ತಾ ಇದ್ದಾರೆ. ಆವಾಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಅದನ್ನು ಹೇಗೆ ಕಾಂಪೋಸ್ಟಾಗಿ ಕನ್ವರ್ಟ್ ಮಾಡಿ ನಮ್ಮ ತೋಟಗಳಿಗೆ ನಾವು ಹೇಗೆ ಬಳಸ್ಕೊಳ್ಬೋದು ಅನ್ನೋದು, ಅದು ಒಂದು ಅದ್ರ ಬಗ್ಗೆ ನಮ್ಮದು ಮೇನ್ ಫೋಕಸ್ ಇದೆ ಇವಾಗ. ಮತ್ತು ಇನ್ನೊಂದಂದರೆ ನಾನು ಹೇಳೋದು ಬಯಸೋದಂದರೆ, ನೀವು ಏನು ಕಸ ಬರತ್ತಲ್ಲ ಅದರಿಂದ ರಸ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಮತ್ತು ನಾವು ಏನೇ ಮಾಡಿದರೂ ಅದರಿಂದ ಜನರಿಗೆ ಅನುಕೂಲ ಆಗಬೇಕು. ಅನುಕೂಲ ಆಗಿಲ್ಲ ಅಂದರೆ ನಿಮ್ಮದು ಸಕ್ಸಸ್ ಆಗಲ್ಲ. ಜನರು ಸಕ್ಸಸ್ ಅನ್ನೋದು ಜನರಿಗೆ ಅನುಕೂಲ ಆಗೋದು ನಿಮ್ಮ ಸಕ್ಸಸ್ಸಿಂದು ಮೆಜರ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈ ವಿಷಯದ ಬಗ್ಗೆ ನಮ್ಮ ರೈತ ಬಾಂಧವರು ನಿಮ್ಮನ್ನ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ನನಗೆ ಸಂಪರ್ಕ ಮಾಡ್ಬೇಕಂದ್ರೆ ನೇರವಾಗಿ ನನ್ನನ್ನು ಭೇಟಿ ಆಗ್ಬೋದು. ICR ಕೃಷಿ ವಿಜ್ಞಾನ ಕೇಂದ್ರ ಹಿರಿಯೂರು ಬಬ್ಬೂರ್ ಫಾರ್ಮ್ ಇದೆ ಅಲ್ಲ, ಅಲ್ಲಿ ಭೇಟಿ ಮಾಡ್ಬೋದು. ನಾನು ಯಾವಾಗ್ಲೂ ಇರ್ತೀನಿ. ಅಕಸ್ಮಾತ್ ಆಗಿ ಇಲ್ಲ ಅಂದ್ರೆ ನಂಗೆ ಫೋನ್ ಮಾಡಿ, ಫೋನ್ ನಲ್ಲಿ ನಾನು ಇರ್ತೀನ ಇಲ್ಲ ಅಂತ ಹೇಳ್ತೀನಿ. ಅದ್ರ ಬೇಸಿಸ್ ಮೇಲೆ ಭೇಟಿ ಆಗ್ಬೋದು. ನನ್ನ ಫೋನ್ ನಂಬರ್ ಬರ್ಕೊಳ್ಬೋದು, 8088054254. ಕೊನೆಯದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದೇನೆಂದರೆ, ಸರ್ಕಾರದಿಂದ ಯೂನಿವರ್ಸಿಟಿಗಳಿಂದ ಎಲ್ಲ ಸೌಲಭ್ಯಗಳಿದೆ, ಯುವಕರು ಅದನ್ನು